ಕಟಾವಿನ ನಂತರ ಬೆಳೆಯನ್ನು ಜಮೀನಿನಲ್ಲಿ ಗುಚ್ಛಗಳಾಗಿ ಕಟ್ಟಿ ಒಣಗಲು ಬಿಟ್ಟಂತಹ ಸಂದರ್ಭದಲ್ಲಿ ಯಾವುದೇ ನಷ್ಟ ಸಂಭವಿಸಿದಲ್ಲಿ ಕಟಾವು ಮಾಡಿದ ನಂತರ 14 ದಿನಗಳವರೆಗೆ ವಿಮಾ ಭದ್ರತೆ ಲಭ್ಯವಿರುತ್ತದೆ. ಪ್ರತಿ ಜಮೀನಿನ ಆಧಾರದ ಮೇಲೆ ನಷ್ಟದ ನಿರ್ಧರಣೆಯನ್ನು ಮಾಡಲಾಗುತ್ತದೆ. ರಾಜ್ಯ ಸರ್ಕಾರ ಹಾಗೂ ವಿಮಾ ಸಂಸ್ಥೆಗಳು ಜಂಟಿ ಸಮಿತಿಯಲ್ಲಿ ನಷ್ಟ ನಿರ್ಧರಣೆಯನ್ನು ಮಾಡಿದ ನಂತರ ವಿಮಾ ಪರಿಹಾರ ಮೊತ್ತವನ್ನು ಲೆಕ್ಕಾಚಾರ ಮಾಡಲಾಗುತ್ತದೆ ಮತ್ತು ಇದನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಸ್ವಾವಲಂಬನೆಯಡೆಗೆ ಒಂದು ಹೆಜ್ಜೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು, ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 500 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ತೆಂಗಿನ ಬೆಳೆಯ ಪ್ರಸ್ತುತ ಸಮಸ್ಯೆಗಳು ಮತ್ತು ಪರಿಹಾರ, ಈ ಕುರಿತಂತೆ ಅರಸೀಕೆರೆ ತಾಲೂಕು ಬೋರನಕೊಪ್ಪಲಿನಲ್ಲಿರುವ ತೋಟಗಾರಿಕೆ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾ ಎಸ್ಕೆ ಜಗದೀಶ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಆತ್ಮೀಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ತೆಂಗಿನ ಬೆಳೆಯ ಪ್ರಸ್ತುತ ಸಮಸ್ಯೆಗಳು ಮತ್ತು ಪರಿಹಾರಗಳು, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡುತ್ತಿದ್ದೇವೆ. ನಮ್ಮೆಲ್ಲರಿಗೂ ಗೊತ್ತು, ಹಾಸನ ಜಿಲ್ಲೆಯ ಪ್ರಮುಖವಾದಂತಹ ವಾಣಿಜ್ಯ ಬೆಳೆ ಅಂತ ಹೇಳಿದರೆ ಅದು ತೆಂಗು. ಸುಮಾರು 1.5 ಲಕ್ಷ ಹೆಕ್ಟೇರ್ನಷ್ಟು ಪ್ರದೇಶದಲ್ಲಿ ಹಾಸನ ಜಿಲ್ಲೆಯಲ್ಲಿ ತೆಂಗಿನ ಬೆಳೆಯನ್ನು ಮಾಡಲಾಗ್ತಾ ಇದೆ. ಆದರೆ ಇಷ್ಟೆಲ್ಲ ತೆಂಗನ್ನು ಬೆಳೆದರೂ ಕೂಡ ಇವತ್ತು ತೆಂಗಿನಕಾಯಿಯ ಬೆಲೆ ಗಗನವನ್ನು ಮುಟ್ಟಿದೆ. ತೆಂಗಿನಕಾಯಿ ಆಗಬಹುದು, ಎಳನೀರಾಗಬಹುದು ಮತ್ತು ಕೊಬ್ಬರಿ ಆಗಬಹುದು, ಎಲ್ಲವೂ ಕೂಡ ದುಬಾರಿ ಬೆಲೆಗೆ ಮಾರಾಟ ಆಗ್ತಾ ಇದ್ದಾವೆ. ಆದರೆ ತೆಂಗಿನ ಇಳುವರಿಯಲ್ಲಿ ಗಣನೀಯವಾದಂತಹ ಕುಸಿತವನ್ನು ನಾವು ಕಂಡಿದ್ದೇವೆ. ಬೆಲೆ ಏನೋ ಜಾಸ್ತಿ ಆಗಿದೆ, ಆದರೆ ಕೃಷಿಕರ ಬಳಿ ಎಳನೀರೂ ಇಲ್ಲ, ಕಾಯೂ ಇಲ್ಲ ಮತ್ತು ಕೊಬ್ಬರಿಯೂ ಕೂಡ ಇಲ್ಲ, ಆದರೆ ಬೆಲೆ ಮಾತ್ರ ಹೆಚ್ಚಳ ಆಗಿದೆ. ಈ ಎಲ್ಲ ಸಮಸ್ಯೆಗಳಿಗೆ ಏನು ಕಾರಣ, ಯಾಕೆ ತೆಂಗಿನ ಬೆಳೆಗೆ ಈ ತರಹದ ಒಂದು ಪರಿಸ್ಥಿತಿ ಬಂದಿದೆ, ಇದು ಯಾರ ತಪ್ಪು, ನಾವು ಮಾಡ್ತಾ ಇರತಕ್ಕಂತಹ ತಪ್ಪು ಅಥವಾ ಪ್ರಾಕೃತಿಕವಾಗಿ ಬಂದಿರತಕ್ಕಂಥ ಒಂದು ಸಮಸ್ಯೆಯೋ ಅನ್ನುವಂಥದ್ದು, ಈ ಸಮಸ್ಯೆಗೆ ಪರಿಹಾರಗಳು ಏನು ಅನ್ನುವಂಥದ್ದನ್ನು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆಯನ್ನು ಮಾಡಲಾಗುತ್ತೆ. ತೆಂಗಿನ ಪ್ರಸ್ತುತ ಸಮಸ್ಯೆಗಳು ಮತ್ತು ಪರಿಹಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಅರಸೀಕೆರೆಯ ಬೋರನಕೊಪ್ಪಲಿನಲ್ಲಿರುವ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಎಸ್ ಕೆ ಜಗದೀಶ್ ಅವರು. ಡಾಕ್ಟರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮಧುಸೂದನ್ ಸರ್. ತೆಂಗಿನ ಒಂದು ಬೆಳೆ ನಮ್ಮ ಹಾಸನ ಜಿಲ್ಲೆಯ ಪ್ರಮುಖವಾದಂತಹ ವಾಣಿಜ್ಯ ಬೆಳೆ, ತೆಂಗಿನ ಪರಿಸ್ಥಿತಿ ಪ್ರಸ್ತುತ ನಮ್ಮ ಜಿಲ್ಲೆಯಲ್ಲಿ ಹೇಗಿದೆ ಸರ್? ಎಲ್ಲರಿಗೂ ಗೊತ್ತಿರುವಂತಹ ವಿಷಯ, ತೆಂಗು ಬೆಳೆ ನೀವು ಹೇಳಿದಾಗೆ 1.5 ಲಕ್ಷ ಹೆಕ್ಟೇರ್ ಅಷ್ಟು ಇದ್ರೂ ಕೂಡ ನಮಗೆ ಇತ್ತೀಚಿನ ದಿನಗಳಲ್ಲಿ ಇಳುವರಿ ಬಹಳ ಕಡಿಮೆ ಆಗಿದೆ ಅಂಥದ್ದು ಇದು ಎಲ್ಲರಿಗೂ ಗೊತ್ತಿರುವಂಥ ಸಂಗತಿ. ಆಮೇಲೆ ತೆಂಗು ಬೆಳೆಯುವ ಎಲ್ಲ ಭಾಗಗಳಲ್ಲೂ ಈ ಸಮಸ್ಯೆಯನ್ನು ನಾವು ಅಂದರೆ ತೆಂಗು ಇಳುವರಿ ಕುಂಠಿತ ಆಗಿರೋದು, ಕಡಿಮೆ ಆಗಿರೋದು ಎಲ್ಲರಿಗೂ ಗೊತ್ತಿರುವಂತಹ ಸಂಗತಿ ಅಂತ ಹೇಳ್ಬೋದು. ಯಾಕೆ ತೆಂಗಿಗೆ ಇಷ್ಟೊಂದು ಸಮಸ್ಯೆಗಳು, ಏನೇನು ಸಮಸ್ಯೆಗಳನ್ನು ತಾವು ಒಬ್ಬರು ತೆಂಗಿನ ವಿಜ್ಞಾನಿಯಾಗಿ ಗುರುತು ಮಾಡಿದ್ದೀರಿ? ಇತ್ತೀಚಿನ ದಿನಗಳ ಮುಖ್ಯ ಸಮಸ್ಯೆ ಅಂತ ಹೇಳಿದ್ರೆ ವಾತಾವರಣದಲ್ಲಿನ ವೈಪರೀತ್ಯ ಅಂತ ನಾವು ಮೊದಲನೇದಾಗಿ ಹೇಳಬೇಕಾಗ್ತದೆ. ತದನಂತರ ಹಿಂದೆ ಇದ್ದಂತಹ ಸಮಸ್ಯೆನೇ ಅದು ರೋಗ ಮತ್ತು ಕೀಟಗಳ ಕಾರಣದಿಂದ ಒಂದು ಇಳುವರಿ ಕುಂಠಿತ ಆಗಿರುವಂಥದ್ದು ಅನ್ನೋದನ್ನು ಹೇಳ್ಬೋದು. ಮತ್ತು ಇತ್ತೀಚಿನ ದಿನಗಳಲ್ಲಿ ನಾವು ಏನು ನಿರ್ವಹಣೆ ಏನಿದೆ ಈ ನಿರ್ವಹಣೆ ಕ್ರಮದಲ್ಲಿ ನಾವು ಎಲ್ಲಿ ಹಾದಿ ತಪ್ಪುತ್ತಾ ಇದ್ದೀವಿ ಇದು ಕೂಡ ಒಂದು ಮುಖ್ಯವಾದ ಕಾರಣ ತೆಂಗು ಇಳುವರಿಗೆ ಅಂತ ಹೇಳ್ಬೋದು. ಈ ಇಳುವರಿ ಕಡಿಮೆ ಆಗ್ತಾ ಇರೋದು ಮೊದಲಿಂದನೂ ಎಲ್ಲರಿಗೂ ಗೊತ್ತಿರೋ, ಆದರೆ ಬಹುತೇಕ ಇದರಲ್ಲಿ ಏನು ಹೇಳ್ತಾ ಇದ್ರು ಅಂತೇಳಿ, ರೋಗ ಮತ್ತು ಕೀಟಗಳ ಬಾಧೆಯಿಂದ ಕಡಿಮೆ ಆಗಿದೆ ಇಳುವರಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ಸಾಕಷ್ಟು ಕ್ರಮಗಳನ್ನ ಕೂಡ ತಗೊಂಡಿದ್ದಾರೆ. ಆದ್ರೂ ಕೂಡ ಈ ಸರಿ 2024-25 ಈ ಸಾಲಿನಲ್ಲಿ ತೆಂಗಿನ ಒಂದು ಇಳುವರಿಗೆ ಬಹಳ ದೊಡ್ಡ ಕಾರಣ ಅಂತ ಹೇಳಿದ್ರೆ ವಾತಾವರಣದ ವೈಪರೀತ್ಯ ಅಂತ ನಾನು ಎಲ್ಲರ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ನಾವು ಮುಖ್ಯವಾಗಿ ನೋಡಬೇಕು ಅಂತ ಹೇಳಿದ್ರೆ, ನಾವು ಗಮನಿಸಿದ್ರೆ ವಾತಾವರಣದಲ್ಲಿರೋ ಒಂದು ವೈಪರೀತ್ಯವನ್ನು ನಾವು ಗಮನಿಸಿದ್ರೆ, ಹಿಂದಿನ ಬೇಸಿಗೆಗಾಲದಲ್ಲಿ ಮಾರ್ಚ್ ಏಪ್ರಿಲ್ ಮೇ ಈ ಸಮಯದಲ್ಲಿ ನಾವು ಏನಾದರೂ ನಮ್ಮ ಭಾಗದ ಈ ತೆಂಗು ಬೆಳೆಯುವಂತಹ ಭಾಗದಲ್ಲಿರುವ ಉಷ್ಣಾಂಶವನ್ನು ಏನಾದರೂ ನಾವು ಗಮನಿಸ್ತಾ ಹೋದರೆ ನಾವು ನೋಡ್ಬೋದು 39-41 ಡಿಗ್ರಿ ಸೆಂಟಿಗ್ರೇಡ್ ತನಕನೂ ಈ ಉಷ್ಣಾಂಶ ಜಾಸ್ತಿ ಆಗಿದೆ. ಇದು ನಮ್ಮ ಇಳುವರಿಗೆ ಪ್ರಮುಖ ಕಾರಣ ಅಂತ ಹೇಳ್ಬೋದು. ಏನಕ್ಕೆ ಅಂತ ಹೇಳಿದ್ರೆ, ನಾವು ತೆಂಗು ಸಂಶೋಧನಾ ಕೇಂದ್ರದಲ್ಲಿ ಕೆಲಸ ಮಾಡಬೇಕಾದ್ರೆ, ನಾವೊಂದು ತಳಿಗಳನ್ನ ಅಭಿವೃದ್ಧಿ ಮಾಡಬೇಕಾದ್ರೆ ಅಥವಾ ಹೈಬ್ರಿಡ್ಗಳನ್ನ ನಾವು ಅಭಿವೃದ್ಧಿ ಮಾಡಬೇಕಾದ್ರೆ, ನಮಗೆ ಪರಾಗಸ್ಪರ್ಶೆಯ ಕ್ರಿಯೆಯ ಒಂದು ಜ್ಞಾನ ಬಹಳ ಮುಖ್ಯ. ಏನಕ್ಕೆ ಅಂತ ಹೇಳಿದ್ರೆ, ಯಾವ ಒಂದು ವಾತಾವರಣದ ಇದರಲ್ಲಿ ಆ ಪರಾಗಸ್ಪರ್ಶ ಕ್ರಿಯೆ ಬಹಳ ಸೂಕ್ತವಾಗಿ ನಡೆಯುತ್ತೆ ಅನ್ನೋದನ್ನ ತಿಳ್ಕೊಳ್ಳುವಂತ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಅದರಲ್ಲಿ ನಮಗೆ ಗೊತ್ತಾಗಿದೆ ಏನು ಅಂತ ಹೇಳಿದ್ರೆ, ಈ ಪರಾಗಸ್ಪರ್ಶ ಕ್ರಿಯೆ ಆಗಬೇಕಾದ್ರೆ 27 ಡಿಗ್ರಿ ಸೆಂಟಿಗ್ರೇಡ್ ಏನಿರ್ತದೆ ಇದು ಒಳಗಡೆನೆ ಆಗಬೇಕು. 27 ಸೆಂಟಿಗ್ರೇಡ್ಕಿಂತ ಜಾಸ್ತಿ ಆಗ್ತಾ ಹೋಯ್ತು ಅಂತ ಹೇಳಿದ್ರೆ, ಆ ಪರಾಗ ರೇಣುಗಳಲ್ಲಿ ಏನು ನಾವು ಗಂಡು ಹೂವಿನಿಂದ ಸಿಗುವಂಥ ಪರಾಗ ರೇಣು ಅಂತ ಹೇಳ್ತೀವಿ, ಈ ಪರಾಗ ರೇಣು ನಿರ್ಜಲೀಕರಣಗೊಳ್ಳುತ್ತೆ ಅಂತ ಹೇಳಿದ್ರೆ ಡೆಸಿಕೇಷನ್ ಆಫ್ ಪೋಲನ್ ಅಂತ ಹೇಳ್ತೀವಿ. ಈ ಥರ ಆ ಪರಾಗ ರೇಣುವಿನಲ್ಲಿ ನೀರಿನ ಅಂಶ ಆವಿಯಾಗೋಯ್ತು ಅಂತ ಹೇಳಿದ್ರೆ, ಆ ಪರಾಗ ರೇಣು ಯಾವುದೋ ಒಂದು ಹೆಣ್ಣು ಹೂಗಳ ಮೇಲೆ ಬಿದ್ದರೂ ಕೂಡ ಅಲ್ಲಿ ಅದು ಮೊಳಕೆ ಒಡೆದು ಆ ಪರಾಗಸ್ಪರ್ಶ ಕ್ರಿಯೆಯನ್ನು ಕಂಪ್ಲೀಟ್ ಮಾಡುವಂಥ ಒಂದು ಶಕ್ತಿ ಏನಿರ್ತದೆ ಅದು ಕುಂದುತ್ತಾ ಹೋಗುತ್ತೆ. ಅದಕ್ಕೆ ನಾವು ಹೇಳ್ತೀವಿ ಏನಂತ ಹೇಳಿದ್ರೆ, 27 ಡಿಗ್ರಿ ಸೆಂಟಿಗ್ರೇಡ್ಕಿನ್ನ ಏನಾದರೂ ವಾತಾವರಣದಲ್ಲಿ ಟೆಂಪ್ರೇಚರ್, ನಾವು ರೂಮ್ ಟೆಂಪ್ರೇಚರ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದಾಗ 27 ಡಿಗ್ರಿ ಅಂತ ಬರ್ತದೆ. ಹಂಗೆ ನಾವು ಹೊರಗಡೆ ಇದನ್ನು ನೋಡಿದಾಗಲೂ ಕೂಡ ಏನಾದರೂ 30-30 ಡಿಗ್ರಿಕಿನ್ನ ಏನಾದರೂ ಜಾಸ್ತಿ ಆಗ್ತಾ ಹೋಯ್ತು ಅಂತ ಹೇಳಿದ್ರೆ ಪರಾಗಸ್ಪರ್ಶ ಕ್ರಿಯೆ ಕ್ರಮೇಣವಾಗಿ ಅದು ಕಡಿಮೆ ಆಗ್ತಾ ಹೋಗ್ತದೆ. ಆದರೆ ಈ 24-25 ಸಾಲಿನಲ್ಲಿ ಈ 30-35 ಅಲ್ಲ, 38-39-40-41 ತನಕ ಹೋಯ್ತು ಅಂತ ಹೇಳಿದ್ರೆ, ನಾವು ಯಾವುದೇ ತರಹದ ಪರಾಗಸ್ಪರ್ಶನ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಈ ಥರ ಆಗುತ್ತೆ, ಇದು ಚೆನ್ನಾಗಾಗ್ತದೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಎಲ್ಲ ಈ ಹೊಂಬಾಳೆಗಳಲ್ಲಿ ಬರೀ ಒಂದು ಏನು ಕಡ್ಡಿಗಳು ಹಾಗೆ ನಿಂತಿರ್ತವೆ, ಎಲ್ಲೂ ಆ ಗಂಟುಗಳೇನಿರ್ತವೆ ಅಥವಾ ಹೆಣ್ಣು ಹೂವು ಅಂತ ಏನು ಹೇಳ್ತೀವಿ ಅಥವಾ ಕಾಯಿ ಆಗೋವಂಥ ಒಂದು ಭಾಗ ಏನಿರ್ತದೆ ಅದು ಉಳ್ಕೊಳ್ಳೋದೇ ಇಲ್ಲ, ಅದೆಲ್ಲ ಒಣಗೋಗಿ ಒಣಗೋಗಿ ಉದುರುವಂಥ ಒಂದು ಇದನ್ನು ಕಂಡಿದ್ದೀವಿ. ಅಷ್ಟೇ ಅಲ್ಲ, ನಾವು ಹೊಂಬಾಳೆನ ಸೂಕ್ಷ್ಮವಾಗಿ ಗಮನಿಸಿದ್ರೂ ಇದು ಗೊತ್ತಾಗುತ್ತೆ, ಇಲ್ಲ ಅಂತಂದ್ರೆ ನಾವು ಎಲೆಗಳನ್ನು ನೋಡ್ಬೋದು. ಆದಷ್ಟು ಎಲೆಗಳು, ಕೆಳಗಿನ ಎಲೆಗಳು ಏನು ಸೂರ್ಯನ ರಶ್ಮಿಗೆ ಡೈರೆಕ್ಟ್ ಆಗಿ ಸಿಗುತ್ತೆ ಅಂತ ಎಲೆಗಳು ಆದಷ್ಟು ನಾವು ಸುಮಾರು ಮರಗಳನ್ನ ನೋಡಿದ್ರೆ, ಹಿಂಗೆ ರಸ್ತೆಯಲ್ಲಿ ಹೋಗ್ತಾನೆ ನೋಡಿದ್ರೆ ಎಲ್ಲ ಸುಟ್ಟೋಗಿರುವಂತಹ ಒಂದು ಲಕ್ಷಣಗಳನ್ನು ಕಾಣಿಸ್ತವೆ. ಸಾಕಷ್ಟು ಜನ ಇದು ರೋಗದಿಂದ ಸುಟ್ಟೋಗ್ತದೆ ಅಂತ ಹೇಳ್ತಾರೆ, ಸಾಕಷ್ಟು ಜನ ಇದೇನೋ ಒಂದು ಪ್ರಾಬ್ಲಮ್ ಆಗಿ ಹುಳ ತಿಂದೋಗಿದೆ ಅಂತ ಹೇಳ್ಬಿಟ್ಟು. ಈ ಜನರ ಒಂದು ಏನು ಪರಿಕಲ್ಪನೆ ಏನಿದೆ, ಇದು ಸಾಮಾನ್ಯವಾಗಿ ಹಿಂದಿನ ದಿನಗಳಲ್ಲಿ ಇದು ಕಪ್ಪು ತಲೆ ಕಂಬಳಿ ಹುಳು ಅಂತ ಬರ್ತಾ ಇತ್ತು, ಅದು ಎಲ್ಲ ಕೆಳಗಡೆ ಭಾಗದ ಗರಿಗಳನ್ನ ತಿಂದಾಗ್ತಾ ಇತ್ತು, ಹಂಗಾಗಿ ಇಳುವರಿ ಕಡಿಮೆ ಆಗೋಗಿದೆ ಅಂತ ಹೇಳ್ಬಿಟ್ಟು ಏನು ಹಿಂದಿನ ಒಂದು ಪರಿಕಲ್ಪನೆ ಇತ್ತು ಅದರ ಮೇಲೆ ಜನರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ರೈತರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲ ಇಲ್ಲ ಕೀಟ ಮತ್ತು ರೋಗ ಬಾಧೆಯಿಂದ ಇಳುವರಿ ಕಡಿಮೆ ಆಗೋಗಿದೆ ಅಂತ ಹೇಳ್ಬಿಟ್ಟು. ಕೀಟ ಮತ್ತು ರೋಗ ಬಾಧೆ ಹಿಂದೂ ಇತ್ತು, ಇನ್ನು ಮುಂದೂ ಇರುತ್ತೆ, ಆದರೆ ಈ ಮಟ್ಟದಲ್ಲಿ ಇಳುವರಿ ಕಡಿಮೆ ಆಗಿದ್ದನ್ನು ನಾವು ಯಾವಾಗಲೂ ಗಮನಿಸಿರಲಿಲ್ಲ. ಸರ್, ನಂದೊಂದು ಪ್ರಶ್ನೆ, ತಾವು ಹೇಳಿದ್ರಿ 27 ಡಿಗ್ರಿ ದಾಟ್ತು ಅಂತ ಹೇಳಿದ್ರೆ ಈ ಪರಾಗಸ್ಪರ್ಶ ಆಗುವಂಥದ್ದು ಕಡಿಮೆ ಆಗುತ್ತೆ ಅಂತ ಹೇಳಿದ್ರಿ. ಸಾಮಾನ್ಯವಾಗಿ ಕೋಸ್ಟಲ್ ಏರಿಯಾ ಅಂತ ಏನು ನಾವು ಕರಿತೀವಲ್ಲ, ಇಲ್ಲಿ ಸ್ವಲ್ಪ ಜಾಸ್ತಿನೇ ಇರುತ್ತೆ, ಯಾವಾಗಲೂ ಕೂಡ 30ಕ್ಕಿಂತ ಜಾಸ್ತಿನೇ ಟೆಂಪರೇಚರ್ ಇರುತ್ತೆ. ಆದ್ರೂ ಕೂಡ ಅಲ್ಲಿ ಚೆನ್ನಾಗಿ ಆಗುತ್ತೆ, ಇಲ್ಲಿ ಯಾಕಾಗಲ್ಲ? ನೋಡಿ, ಇದು ಬಹಳ ಮುಖ್ಯವಾದ ಒಂದು ಒಳ್ಳೆ ಪ್ರಶ್ನೆ ಅಂತ ಹೇಳ್ಬೋದು. ಏನಕ್ಕೆ ಅಂತ ಹೇಳಿದ್ರೆ, ನೀವೇನಾದರೂ ಇಳುವರಿನ ಇದನ್ನು ಗಮನಿಸ್ತಾ ಹೋದರೆ ನಮ್ಮ ಭಾಗದಲ್ಲಿ ಮಾತ್ರ ಇಳುವರಿ ತುಂಬ ಕಡಿಮೆ ಆಗಿದೆ. ಏನು ಈ ಅರಸೀಕೆರೆ ಬೆಲ್ಟ್ ಇರ್ಬೋದು, ಹಾಸನ ಬೆಲ್ಟ್ ಇರ್ಬೋದು, ತಿಪ್ಟೂರು, ಚಂದ್ರಾಯಪಟ್ಟಣ, ಈ ಕಡೆ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಆದರೆ ಕೋಸ್ಟಲ್ಲಿ ಅಂಥ ಡಿಫ್ರೆನ್ಸ್ ಬರೋದಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಇಲ್ಲಿ ಆರ್ದ್ರತೆ ಅನ್ನೋದು, ರಿಲೇಟಿವ್ ಹ್ಯುಮಿಡಿಟಿ ಅಂತ ಹೇಳ್ತೀವಿ, ಅಥವಾ ವಾತಾವರಣದಲ್ಲಿರೋ ನೀರಿನ ಅಂಶ ಏನು ಹೇಳ್ತೀವಿ, ಇದು ಬಹಳ ಜಾಸ್ತಿ ಇರುತ್ತೆ. ನಾನು ಹೇಳಿದೆ ಟೆಂಪರೇಚರ್ 27 ಕ್ರಾಸ್ ಆಗ್ತಾ ಇದ್ದಂಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಪರಾಗಸ್ಪರ್ಶ ಕ್ರಿಯೆ ಆಗ್ಬೇಕಾದ್ರೆ ಪರಾಗ ರೇಣುಗಳನ್ನ ನೀರಿನ ಅಂಶ, ಪೋಲನ್ ಡೆಸಿಕೇಷನ್ ಅಂತ ಹೇಳಿದ್ರೆ, ಅಂದ್ರೆ ನೀರಿನ ಅಂಶ ಕಡಿಮೆ ಆಗ್ತದೆ. ಆದ್ರೆ ಯಾವಾಗ ಜಾಗದಲ್ಲಿ ಆರ್ದ್ರತೆ ಜಾಸ್ತಿ ಇರ್ತದೆ, ವಾತಾವರಣದಲ್ಲಿನ ನೀರಿನ ಅಂಶ ಯಾವಾಗ ಜಾಸ್ತಿ ರಿಲೇಟಿವ್ ಹ್ಯೂಮಿಡಿಟಿ ಜಾಸ್ತಿ ಇರ್ತದೆ ಆ ಪೋಲನ್ ಡೆಸಿಕೇಶನ್ ಆಗೋದು ಕಡಿಮೆ ಆಗುತ್ತೆ. ಈಗ ನೋಡ್ಬೋದು ನಾವು ರಾಯಚೂರು ಬಿಸಿಲಿಗೆ ಹೋದ್ರೆ ಒಂದು ವಾರದಲ್ಲಿ ಸುಟ್ಟಿ ಕಪ್ಪಾಗ್ಬಿಡ್ತದೆ ಹೌದು ನಮ್ಮ ಸ್ಕಿನ್. ಅದೇ ನೀವು ಮಂಗಳೂರಿಗೆ ಹೋದ್ರೆ ತಡ್ಕೊಳ್ಳಕ್ಕಾಗ್ತಾ ಇರೋದಿಲ್ಲ, ಬಿಸಿ ಆಗ್ತಾ ಇರ್ತದೆ, ಅಯ್ಯೋ ಎಲ್ಲಾದ್ರೂ ಇಷ್ಟೊಂದು ಶೆಕೆ ಅಂತ ಅನ್ನಿಸ್ತಿದ್ರು ಕೂಡ ಅಲ್ಲಿ ನಿಮ್ಮ ಸ್ಕಿನ್ ಸ್ವಲ್ಪ ಹೊಳಪು ಬರುತ್ತೆ, ಹೊಳಪು ಇರ್ತದೆ ಸ್ವಲ್ಪ ಏನಿಲ್ಲ. ಒಬ್ಬೊಬ್ರಿಗೆ ಹೋದವ್ರಿಗೆ ತುಂಬಾ ಒಳ್ಳೆ ಬೆಳಗಾಗಿ ಬಂದ್ಬಿಡ್ತಾರೆ, ನೋಡಪ್ಪ ಮಂಗಳೂರಿಗೆ ಹಿಂಗೆ ಬೆಳಗಾಗ್ಬಿಟ್ಟಿದ್ದಾರೆ ಅಂತ ನೋಡ್ಬೋದು. ಅಲ್ಲೂ ಕೂಡ ಉಷ್ಣಾಂಶ ಜಾಸ್ತಿ ಇರ್ತದೆ, ಏನು ರಾಯಚೂರಿನಲ್ಲೂ ಜಾಸ್ತಿ ಇರ್ತದೆ, ಮಂಗಳೂರಿನಲ್ಲೂ ಜಾಸ್ತಿ ಇರ್ತದೆ. ಆದ್ರೆ ಆರ್ದ್ರತೆಯನ್ನು ನೋಡಿದಾಗ ರಾಯಚೂರಿನಲ್ಲಿ ಸುಡು ಬಿಸಿಲು ಅಂತ ಹೇಳಿದ್ರೆ ಒಣ ಬಿಸಿಲು, ಅಲ್ಲಿ ವಾತಾವರಣದಲ್ಲಿ ತೇವಾಂಶ ಇಲ್ದಿರೋದ್ರಿಂದ ಅಲ್ಲಿ ನಿಮ್ಗೆ ನಿಮ್ಮ ಒಂದು ಚರ್ಮದ ಮೇಲ್ಭಾಗದಲ್ಲಿ ನೀರಿನ ಅಂಶನೂ ಅದು ಹೀರ್ಕೊಂಡ್ಬಿಡುತ್ತೆ, ಆ ಬಿಸಿಲಿಗೆ ಆವೇ ಆಗೋಗ್ತದೆ. ಆದ್ರೆ ಮಂಗಳೂರಿನಲ್ಲಿರೋ ಬಿಸಿಲಲ್ಲಿ ನಿಮ್ಗೆ ಏನು ಚರ್ಮದಲ್ಲಿ ಇರುವಂತಹ ನೀರಿನ ಅಂಶ ಆವಿಯಾಗಿ ಹೋಗೋದಿಲ್ಲ. ಏನಕ್ಕಂತ ಹೇಳಿದ್ರೆ ವಾತಾವರಣದಲ್ಲೇ ನೀರಿನ ಅಂಶ ಜಾಸ್ತಿ ಇರ್ತದೆ. ಅದೇ ತರ ಗಿಡಕ್ಕೂ ಆಗ್ತಾ ಇರೋದು. ಗಿಡಕ್ಕೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ವಾತಾವರಣದಲ್ಲಿ ನೀರಿನ ಅಂಶ ಕಂಪ್ಲೀಟ್ ಹೊರಟೋಯ್ತು ಅಂತ ಹೇಳಿದ್ರೆ ಅವಾಗ ಪೋಲನ್ ಡೆಸಿಕೇಶನ್ ಅಂತ ಹೇಳಿದ್ರೆ ನಿರ್ಜಲೀಕರಣ ಆಗೋದು, ಏನು ನಮ್ಮ ಪರಾಗರೇಣುವಿನ ನಿರ್ಜಲೀಕರಣ ಆಗ್ತದೆ, ಅದು ಬಹಳ ಮುಖ್ಯವಾಗಿರ್ತದೆ. ಹಂಗಾಗಿ ಇಲ್ಲಿನ ಇದರಲ್ಲಿ ನಾವು ಯಾವಾಗ ಈ ಕೋಕೋನಟ್ ಬೆಲ್ಟ್ ಅಂದ್ರೆ ತೆಂಗನ್ನೇ ನಾವು ಮಳೆಯಾಶ್ರಿತ ಬೆಳೆಯಾಗಿ ಬೆಳೀತಾ ಇರೋದ್ರಿಂದ ಸಾಮಾನ್ಯವಾಗಿ ಇಲ್ಲಿ ಮಳೆಯ ಒಂದು ನೀರಿನ ಒಂದೇನು ಅಭಾವ ಇರ್ತದೆ. ಈ ಮಳೆ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ವಾತಾವರಣದಲ್ಲಿ ನೀರಿನ ಅಂಶ ಸ್ವಲ್ಪ ಮಟ್ಟದಲ್ಲಿ ಜಾಸ್ತಿ ಆಗುತ್ತೆ. ಈ ಜಾಸ್ತಿ ಆದಾಗ ನಮಗೆ ಪರಾಗಸ್ಪರ್ಶ ಕ್ರಿಯೆ ಚೆನ್ನಾಗಾಗುತ್ತೆ, ಕಾಯಿಗಳು ಕಟ್ಟೋದನ್ನು ಕೂಡ ಸರಿಯಾಗುತ್ತದೆ. ಆವಾಗ ನಮಗೆ ಒಂದು ನಿಗದಿತವಾದ ಒಂದು ಇಳುವರಿಯನ್ನು ಪಡೆಯೋದ್ರಲ್ಲಿ ತೊಂದರೆ ಆಗೋದಿಲ್ಲ. ಆದರೆ ಈ ಸರಿ ನಮಗೆ ತುಂಬ ಬಿಸಿಲಿನಿಂದ ಪೋಲನ್ ಡೆಸಿಕೇಶನ್ ಆಗಿ ಅಂದರೆ ನಿರ್ಜಲೀಕರಣಗೊಂಡು ನಮಗೆ ಇಳುವರಿಯನ್ನು ಕಡಿಮೆ ಆಗ್ತದೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಈ ವಾತಾವರಣ ವೈಪರೀತ್ಯ ಅನ್ನುವಂಥದ್ದು ಜಾಗತಿಕ ವಿದ್ಯಮಾನ, ಇದನ್ನು ನಾನು ನೀವು ಅಥವಾ ಯಾರೋ ಸಾಮಾನ್ಯ ಕೃಷಿಕರು ತಡೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇದಕ್ಕೆ ಪರಿಹಾರ ಅನ್ನುವಂಥದ್ದಿಲ್ವ? ನೋಡಿ, ಎಲ್ಲ ನಮ್ಮ ಭಾಗದಲ್ಲಿರುವಂತಹ ಎಲ್ಲ ತೆಂಗು ಬೆಳೆಗಾರರು ವಾತಾವರಣಕ್ಕೆ ನಾವು ಒಂದಲ್ಲ ಒಂದು ತರದಲ್ಲಿ ನಾವು ಅದನ್ನ ಏನು ಮಾಡಕ್ಕಾಗಲ್ಲ ಅಂತ ಗೊತ್ತಿರುವಂತ ಸಂಗತಿ. ಆದ್ರೂ ಕೂಡ ವಾತಾವರಣ ಅಂತ ಹೇಳಿದ್ರೆ ನಾವು ಏನ್ ಸಾಮಾನ್ಯವಾಗಿ ಹೇಳೋದು ಅಂತ ಹೇಳಿದ್ರೆ ಕ್ಲೈಮೇಟ್ ಅಂತ ಹೇಳ್ತೀವಿ. ಇದನ್ನ ನಾವು ಒಂದು ಭಾಗವಾಗಿ ತಗೊಳ್ಳೋಣ. ಅದ್ರ ಜೊತೆಗೆ ಇನ್ನೊಂದು ಇರ್ತದೆ, ಮೈಕ್ರೋ ಕ್ಲೈಮೇಟ್ ಅಂತ ಹೇಳ್ತೀವಿ. ಮೈಕ್ರೋ ಕ್ಲೈಮೇಟ್ ಅಂತ ಏನು ಹೇಳ್ತಾರೆ, ಆ ಭಾಗದಲ್ಲಿ ನಾವೇನಾದ್ರೂ ಆ ವಾತಾವರಣಕ್ಕೆ ಒಂದು ಏನಾದ್ರೂ ಚೇಂಜ್ ಮಾಡಕ್ಕಾಗುತ್ತೆ, ಏನಾದ್ರೂ ಒಂದು ಆಲ್ಟರ್ ಮಾಡಕ್ಕಾಗತ್ತಾ ಅನ್ನೋದನ್ನ ಕೂಡ ಗಮನಿಸಿದಾಗ ನೋಡ್ಬೋದು. ತೆಂಗು ಬೆಳೆಯಲ್ಲಿ ಇತ್ತೀಚೆಗೆ ಇದು ಹೊಸದಾಗಿ ನಾವು ನೋಡ್ತಾ ಇರೋದು. ಆದ್ರೆ ನಾವು ನಮ್ಮ ಪಕ್ಕದ ಒಂದು ಮಡಿಕೇರಿಗಾಗ್ಬೋದು ಅಥವಾ ಮೈಸೂರು ಭಾಗಗಳಲ್ಲಿ ಹೋದಾಗ ನಾವು ಸ್ವಲ್ಪ ಗಮನಿಸಿದ್ರೆ ಅವರು ವಾತಾವರಣದಲ್ಲಿ ಚೇಂಜ್ ಮಾಡೋದನ್ನ ಹೇಗೆ ಅಂತ ಒಂದು ಸ್ವಲ್ಪ ಮಟ್ಟದಲ್ಲಿ ತಿಳ್ಕೊಂಡಿದ್ದಾರೆ. ಅದು ಯಾವ ಬೆಳೆಯಲ್ಲಿ ಅಂತ ಹೇಳಿದ್ರೆ ನಾವು ಕರಿಮೆಣಸು ಅಂತ ಹೇಳಿದ್ರೆ ಅಥವಾ ಕಾಳು ಮೆಣಸು ಏನು ಹೇಳ್ತೀವಿ ಆ ಬೆಳೆಯಲ್ಲಿ, ಆ ಕರಿಮೆಣಸು ಬೆಳೆಯಲ್ಲಿ ಯಾವಾಗ ಇದೇ ತರ ತುಂಬಾ ಡ್ರೈ ಇದಾಗ್ತದೆ, ರಿಲೇಟಿವ್ ಹ್ಯೂಮಿಡಿಟಿ ತುಂಬಾ ಕಡಿಮೆ ಆಗ್ತದೆ, ಅಂತ ಸಮಯದಲ್ಲಿ ಏನಾದ್ರು ಹೂಗಳೇನಾದ್ರು ಬಿಟ್ಟಿದ್ರೆ ಕರಿಮೆಣಸಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅಲ್ಲಿ ಪರಾಗಸ್ಪರ್ಶ ಆಗಕ್ಕೆ ನೀರಿನ ಪ್ರೆಸೆನ್ಸ್, ಅಂದ್ರೆ ನೀರು ಇದ್ರೇನೆ ಮಾತ್ರ ಪರಾಗಸ್ಪರ್ಶ ಆಗೋದು. ಆ ಏನು ಗೊಂಚಲುಗಳು ಬರ್ತವೆ, ಆ ಗೊಂಚಲುಗಳ ಮೇಲೆ ಮಳೆಯ ಅಥವಾ ನೀರಿನ ಒಂದು ಹನಿಗಳು ಬೀಳ್ಬೇಕು, ತುಂತುರು ಮಳೆ ತರ ಬೀಳ್ಬೇಕು. ಆ ಹನಿಗಳು ಒಂದು ಕಾಳಿನಿಂದ ಒಂದು ಕಾಳಕ್ಕೆ ಆ ಏನು ಆ ಸ್ಪೈಕ್ ಅಂತ ಏನು ಹೇಳ್ತೀವಿ ಆ ಗುಚ್ಛದ ಎಲ್ಲಾ ಕಡೆಗಳನ್ನು ಹರಡಿ ಸರ್ಫೇಸ್ ಟೆನ್ಷನ್ ಇಂದ ಅದು ಕೆಳಗಡೆ ಬಿದ್ದಾಗ ಆ ನೀರಿನ ಜೊತೆಗೆ ಆ ಪೋಲನ್ಗಳು ಇದಾಗಿ ಪರಾಗಸ್ಪರ್ಶ ಆಗುವಂತ ಜಿಟಿನೋಗ್ಯಾಮಿ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಆದರೆ ನಮ್ಮ ಭಾಗದ ಜನರಿಗೆ ಅಷ್ಟೆಲ್ಲ ಒಂದು ಸೈಂಟಿಫಿಕ್ ನಾಲೆಡ್ಜ್ ಇಲ್ಲಿದ್ರು ಈ ಸರಿ ಮಳೆ ಆಗಲಿಲ್ಲ ಅಂತ ಹೇಳಿದ್ರೆ ಇನ್ನೇನು ಮೆಣಸು ಕಾಳು ಕಚ್ಚುತ್ತದೆ ಅಂತ ಹೇಳಿದ್ರೆ ಆವಾಗ ನಾವು ಒಂದು ನೀರಿನ ಒಂದು ಸ್ಪ್ರೇನ ಒಂದು ವಾಟರ್ ಸ್ಪ್ರೇ ಮಾಡಿದ್ರೆ ಇಳುವರಿ ಅಟ್ಲೀಸ್ಟ್ ಸ್ವಲ್ಪ ಮಟ್ಟದಲ್ಲಿ ಉತ್ಪತ್ತಿ ಆಗುತ್ತೆ, ಚೆನ್ನಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾಲೆಡ್ಜ್ ಇರ್ತದೆ. ಅವ್ರು ಗೊತ್ತಿರೋರು ನೀರನ್ನ ಸ್ಪ್ರೇ ಮಾಡ್ತಾರೆ ಆ ಸಮಯದಲ್ಲಿ, ಕಂಪ್ಲೀಟ್ ಬೇಸಿಗೆ ಅಥವಾ ಮಳೆನೇ ಇಲ್ದಿರುವಂತ ಡ್ರೈ ಸೀಸನ್ಲಿ ಹೂವಾಯ್ತು ಅಂತ ಹೇಳಿದ್ರೆ ಹಂಗಾಗಿ ಅವರು ಆ ಬೆಳೆನ ಉಳಿಸ್ಕೋತಾರೆ. ನಮ್ಮ ತೆಂಗಿನಲ್ಲೂ ಕೂಡ ನಾವು ಏನಾದರೂ ವಾತಾವರಣದ ಮೇಲೆ ಬಿಟ್ಟುಬಿಟ್ರೆ ಏನೂ ಆಗೋದಿಲ್ಲ, ಇನ್ನೇನು ನಾವೇನು ವಾತಾವರಣ ನಮ್ಮ ಇದರಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ನನ್ನ ಇದರಲ್ಲಿ ಅದು ತಪ್ಪು ಕಲ್ಪನೆ ಅಂತ ಅನ್ಕೋತೀನಿ. ನಾವು ವಾತಾವರಣ ಕಂಪ್ಲೀಟ್ ಚೇಂಜ್ ಮಾಡೋಕ್ಕಾಗಲಿಲ್ಲ ಅನ್ನೋ ಕೂಡ ನಮ್ಮ ಮೈಕ್ರೋ ಕ್ಲೈಮೇಟನ್ನು ಏನಿರ್ತದೆ ಇದನ್ನು ಸ್ವಲ್ಪ ಮಟ್ಟಿಗೆ ನಾವು ಹೆಚ್ಚು ಕಡಿಮೆ ಮಾಡ್ಕೊಬೋದು. ಇದು ಬರೀ ಒಂದೇ ಬೆಳೆಗಳಂತಲ್ಲ, ಸುಮಾರು ಬೆಳೆಗಳಲ್ಲಿ ಈ ತರ ಒಂದು ಮೈಕ್ರೋ ಕ್ಲೈಮೇಟ್ ಅನ್ನ ಚೇಂಜ್ ಮಾಡುವಂತ ಒಂದು ಅವಕಾಶ ಇರ್ತದೆ, ಅದನ್ನ ಮಾಡ್ಕೋಬೇಕು. ಹೀಗೆ ನಮ್ಮ ಸೂಕ್ಷ್ಮ ವಾತಾವರಣವನ್ನ ಬದಲಾವಣೆ ಮಾಡಿಕೊಳ್ಳುವ ಮೂಲಕ ನಾವು ಪರಿಹಾರವನ್ನ ಕಂಡುಕೊಳ್ಳಬಹುದು ಸ್ವಲ್ಪ ಮಟ್ಟದಲ್ಲಿ. ಇದು ತಾವು ಹೇಳಿದಂತ ಒಂದು ಪ್ರಧಾನವಾದಂತಹ ಕಾರಣ. ನಮ್ಮ ತೆಂಗಿನಲ್ಲಿ ಇಳುವರಿ ಕಡಿಮೆ ಆಗಲಿಕ್ಕೆ ವಾತಾವರಣದಲ್ಲಿ ಉಂಟಾಗ್ತಾ ಇರತಕ್ಕಂಥ ವೈಪರೀತ್ಯವೇ ಪ್ರಧಾನವಾದಂತಹ ಕಾರಣ. ಆನಂತರ ಎರಡನೇ ಸ್ಥಾನವನ್ನು ರೋಗ ಮತ್ತು ಕೀಟಗಳು ತೆಗೆದುಕೊಂಡಿದ್ದಾವೆ. ಯಾವೆಲ್ಲ ರೋಗ ಮತ್ತು ಕೀಟಗಳು ನಮ್ಮ ಈ ತೆಂಗಿನ ಇಳುವರಿಯ ಗಣನೀಯ ಕುಸಿತಕ್ಕೆ ಕಾರಣವಾಗಿದ್ದಾವೆ ಅಂತೀರಿ? ರೋಗ ಮತ್ತು ಕೀಟಗಳ ಬಗ್ಗೆ ಮಾತಾಡೋದ್ರ ಜೊತೆಗೆ ಈ ಮೈಕ್ರೋ ಕ್ಲೈಮೇಟ್ನ ನಾವು ಯಾವ ಥರ ಸ್ವಲ್ಪ ಚೇಂಜ್ ಮಾಡಬಹುದು, ಅದಕ್ಕೆ ಕ್ರಮಗಳೇನು ಅಂತ ಹೇಳ್ಬಿಟ್ಟು ಒಂದೆರಡು ಅಂಶಗಳನ್ನು ತಿಳ್ಕೊಳ್ಳೋಣ. ಏನಕ್ಕೆ ಅಂತ ಹೇಳಿದ್ರೆ, ನಾವು ಮೈಕ್ರೋ ಕ್ಲೈಮೇಟ್ ಅಂತ ಏನು ಹೇಳ್ತೀವಿ, ಸೂಕ್ಷ್ಮ ವಾತಾವರಣ ನಾವು ಚೇಂಜ್ ಮಾಡ್ಕೊಬೇಕು ಅಂತ ಹೇಳಿದ್ರೆ, ನಮ್ಮ ತೋಟದ ಒಂದು ಆರ್ದ್ರತೆಯನ್ನ ಹೆಚ್ಚು ಮಾಡ್ಕೊಬೇಕು. ಈ ಆರ್ದ್ರತೆಯನ್ನ ಹೆಚ್ಚು ಮಾಡ್ಕೊಳ್ಳೋದು ಹೆಂಗೆ ಅಂತ ಹೇಳಿದ್ರೆ, ಗೊತ್ತಾಗುತ್ತೆ ನಮಗೆ, ಸಾಮಾನ್ಯವಾಗಿ ಮಳೆ ಆಗಲಿಲ್ಲ, ತುಂಬಾ ಡ್ರೈ ಇತ್ತು ಅಂದಾಗ ನಾವು ಮೈಕ್ರೋ ಸ್ಪ್ರಿಂಕ್ಲರ್ಗಳನ್ನ ಹಾಕೊಳ್ಳೋದಾಗ್ಲಿ, ಅಥವಾ ನೀರನ್ನ ಪಸರಿಸುವಂತಹ ಹನಿ ನೀರಾವರಿ ಅಂತ ಹೇಳಿದ್ರೆ, ಬೇರಲ್ಲಿ ಪಕ್ಕದಲ್ಲೇ ನೀರನ್ನ ಕೊಡುವಂತ ತುಂತುರು ನೀರಾವರಿ ಅಂತ ಹೇಳ್ಬೋದು. ಇದು ಆ ತರ ಅಲ್ಲ, ನೀವು ನೀರನ್ನ ವಾತಾವರಣಕ್ಕೇನೆ ಡೈರೆಕ್ಟ್ ಆಗಿ ಆಡ್ ಮಾಡುವಂಥದ್ದು, ಸ್ಪ್ರಿಂಕ್ಲರ್ಗಳಾಗ್ಬೋದು, ಜೆಟ್ಗಳಾಗ್ಬೋದು. ತುಂಬಾ ಟೆಂಪರೇಚರ್ ಜಾಸ್ತಿ ಇದೆ ಅನ್ನೋ ಸಮಯದಲ್ಲಿ ನಾವು ಇವುಗಳನ್ನ ಯೂಸ್ ಮಾಡಿಕೊಂಡ್ರೆ ಅವಾಗ ವಾತಾವರಣದಲ್ಲಿ ಆರ್ದ್ರತೆಯನ್ನು ಸ್ವಲ್ಪ ಜಾಸ್ತಿ ಮಾಡ್ಕೋಬಹುದು. ಒಂದು ಎರಡನೇದು ಇನ್ನೊಂದೇನು ಅಂತ ಹೇಳಿದ್ರೆ, ನಮ್ಮ ಏನು ತೋಟ ಇರ್ತದೆ, ತೋಟದಲ್ಲಿ ನಮ್ಮ ತೆಂಗು ಬೆಳೆ ಜೊತೆಗೆ ಆ ಮಣ್ಣನ್ನು ನಾವು ಯಾವ್ದಾದ್ರು ಒಂದು ಕವರ್ ಕ್ರಾಪ್ ಇಂದ ನಾವು ಕವರ್ ಮಾಡಬೇಕು. ಕವರ್ ಕ್ರಾಪ್ ಅಂತ ಹೇಳಿದ್ರೆ, ನಾವು ಹೊದಿಕೆ ಬೆಳೆಗಳು ಅಂತ ಹೇಳ್ತೀವಿ, ಅದು ಉರುಳಿ ಆಗಿರ್ಬೋದು ಅಥವಾ ಡೈಂಚ ಆಗಿರ್ಬೋದು, ಹಬ್ಸೆಣ್ಬು ಅಂತ ಹೇಳ್ತೀವಿ, ಅದಾರು ಆಗಿರ್ಬೋದು, ಅಲಸಂದೆ ಆಗಿರ್ಬೋದು, ಅಥವಾ ಸುಮಾರು ಮೈಮೋಸ ಅಂತ ಬರ್ತದೆ, ಮುಟ್ಟಿದ್ರ ಮುನಿ ಅಂತ, ಮುಳ್ಳಿಲ್ಲರ ಮುಟ್ಟರ ಮುನಿ ಅಂತ ಹೇಳ್ಬೋದು. ಈ ಥರ ಬೆಳೆಗಳನ್ನ, ಈ ಥರ ಬೆಳೆಗಳು ಏನು ಅಂತ ಹೇಳಿದ್ರೆ, ಸ್ವಲ್ಪ ನೀರು ಕೊಟ್ಟರು ಕೂಡ ಅವು ಬೆಳೆಯೋದಲ್ದೇ ವಾತಾವರಣದಲ್ಲಿರೋ ಉಷ್ಣಾಂಶತೆಯನ್ನು ಕಡಿಮೆ ಮಾಡ್ತದೆ. ಏನಕ್ಕಂತ ಹೇಳಿದ್ರೆ, ಭೂಮಿ ಮೇಲೆ ಸ್ಟ್ರೈಟ್ ಆಗಿ ಸೂರ್ಯನ ರಶ್ಮಿಗಳು ಬಂದು ಬಿದ್ದ ತಕ್ಷಣ ಅದು ಮತ್ತೆ ಅದು ರಿಫ್ಲೆಕ್ಟ್ ಆಗಿ ಪ್ರತಿಫಲಿತಗೊಂಡು ವಾತಾವರಣದಲ್ಲಿ ಉಷ್ಣಾಂಶನ ಜಾಸ್ತಿ, ಗ್ರೀನ್ ಹೌಸ್ ಎಫೆಕ್ಟ್ ಅಂತ ನಾವೆಲ್ಲರೂ ಕೇಳಿದ್ದೀವಿ. ಇದನ್ನು ನಾವು ಕಡಿಮೆ ಮಾಡೋ ಅಂತ ಯಾವ್ದಾದ್ರು ನಿಟ್ಟಿನಲ್ಲಿ, ಈ ಥರ ನಮ್ಮ ಮಣ್ಣಿನ ಮೇಲೆ ಹೊದಿಕೆಯನ್ನು ಕಂಪ್ಲೀಟ್ ಒತ್ತಿಸೋದು, ಅದರಿಂದ ನೀರನ್ನು ಕೂಡ ಸಂರಕ್ಷಣೆ ಆಗುತ್ತೆ, ಆ ನೀರು ಆವಿ ಹೋಗ್ಬೇಕಾದ್ರೆ ಒಂದು ರಿಲೇಟಿವ್ ಹ್ಯೂಮಿಡಿಟಿನ ಜಾಸ್ತಿ ಮಾಡುತ್ತೆ, ಅದ್ರ ಜೊತೆಗೆ ಗ್ರೀನ್ ಹೌಸ್ ಎಫೆಕ್ಟ್ ಏನಿರುತ್ತೆ ಅದು ಕಡಿಮೆ ಆಗುತ್ತೆ. ಆವಾಗಲೂ ಕೂಡ ನಾವು ರಿಲೇಟಿವ್ ಹ್ಯೂಮಿಡಿಟಿ ಏನು ತೇವಾಂಶ ಏನಿರ್ತದೆ ಆ ಮೈಕ್ರೋ ಕ್ಲೈಮೇಟ್ನ ನಾವು ಮ್ಯಾನೇಜ್ ಮಾಡ್ಬೋದು. ಈ ಥರ ಪ್ರಾಕ್ಟೀಸ್ಗಳನ್ನ, ಹೊದಿಕೆ ಬೆಳೆಯನ್ನು ಬೆಳೆಯೋದಾಗಲಿ ಅಥವಾ ಒಂದು ಸ್ಪ್ರಿಂಕ್ಲರ್ ನೀರನ್ನು ಕೊಡುವಂಥದ್ದು ವ್ಯವಸ್ಥೆ ಆಗಲಿ, ಅಥವಾ ಯಾವುದಾದ್ರು ಪದ್ಧತಿಯಿಂದ ಆ ತೋಟದಲ್ಲಿರುವಂತಹ ನೀರಿನ ಅಂಶನ ಆವಿ ಆಗೋದನ್ನು ಕಡಿಮೆ, ಮಲ್ಚಿಂಗ್ ಹೊದಿಕೆಗಳಿಂದಾಗಲಿ, ಲೈವ್ ಮಲ್ಚನ್ನು ಆಗ್ಬೋದು ಅಥವಾ ಹಸರೆಲೆ ಇದನ್ನಾದರೂ ಆ ಸಮಯದಲ್ಲಿ ಮಾಡೋದ್ರಿಂದ ನಮ್ಮ ಆರ್ದ್ರತೆಯನ್ನು ಜಾಸ್ತಿ ಮಾಡಿಕೊಂಡು ಇಳುವರಿನ ಕಡಿಮೆ ಆಗೋದು, ಅಂದರೆ ಪಾಲಿನೇಷನ್ನ ನಾವು ಎನ್ಕರೇಜ್ ಮಾಡ್ಕೋಬಹುದು. ಜೊತೆಗೆ ಜೇನು ಸಾಕಾಣಿಕೆ ಇಂಥವೆಲ್ಲ ಇದ್ರೆ ಅವಾಗ ಪಾಲಿನೇಷನ್ ಚೆನ್ನಾಗಾಗ್ತದೆ, ಇಳುವರಿನ ಕಾಪಾಡ್ಕೊಬಹುದು. ಇನ್ನು ರೋಗ ಮತ್ತು ಕೀಟಗಳು, ರೋಗ ಮತ್ತು ಕೀಟಗಳು ಹೇಳಬೇಕು ಅಂತ ಹೇಳಿದ್ರೆ, ಈ ರೋಗದಲ್ಲಿ ಮುಖ್ಯವಾಗಿ ನಾವು ಅಣಬೆ ರೋಗ ಅಂತ ಹೇಳ್ತೀವಿ, ಕಾಂಡ ಸೋರುವ ರೋಗ ಅಂತ ಹೇಳ್ತೀವಿ, ಇವು ನಮ್ಮ ಭಾಗದಲ್ಲಿ ತುಂಬಾ ಮುಖ್ಯವಾಗಿ ಕಾಣಿಸ್ತಿರುವಂತಹ ರೋಗಗಳು. ಈಗಿನ ಒಂದು ಮಟ್ಟದಲ್ಲಿ ನಾವು ನೋಡಿದ್ರೆ, ಒಂದು 2 ವರ್ಷದಿಂದ ನಮಗೆ ಮಳೆ ಸಾಧಾರಣವಾಗಿದೆ, ಅಂತ ಹೆಚ್ಚಿನ ಮಳೆ ನೀರಿನಿಲ್ಲ ಅಂತ ಮಳೆ ಏನಾಗಿಲ್ಲ, ಹಂಗಾಗಿ ರೋಗದ್ದು ಈ ಇಳುವರಿ ಕಡಿಮೆ ಮೇಲೆ ಪ್ರಮಾಣ ನಾನು ಕಡಿಮೆ ಅಂತಾನೆ ಹೇಳ್ತೀನಿ. ಇನ್ನು ಕೀಟಗಳಿಗೆ ಬಂದರೆ, ಒಂದು BHCP ಅಂತ ಹೇಳ್ತೀವಿ, ಬ್ಲ್ಯಾಕ್ ಹೆಡೆಡ್ ಕ್ಯಾಟರ್ಪಿಲ್ಲರ್ ಅಂತ ಹೇಳ್ತೀವಿ, ಕಪ್ಪು ತಲೆ ಹುಳು ಅಂತ ಹೇಳ್ತೀವಿ, ಇದು ಎಲೆಯ ಒಂದು ಕೆಳಭಾಗದಲ್ಲಿರುವಂಥ ಗರಿಗಳನ್ನು ಎಲ್ಲದನ್ನು ಕೆರೆದಾಕಿ ಪತ್ರ ತಿಂದಾಕಿ ಅದರಿಂದ ಇಳುವರಿ ಕಡಿಮೆ ಆಗೋಂಥದ್ದನ್ನು ನಾವು ನೋಡಿದ್ದೀವಿ. ಆದರೆ ಈ ಟೈಮಲ್ಲಿ ನಾವು ನೋಡಿದ್ರೆ, ಈ ಮಳೆಗಾಲ ಈ ಥರ ಟೈಮಲ್ಲಿ ನೋಡಿದ್ರೆ ಇದು ಯಾವುದೇ ಥರದ ಒಂದು ಎಫೆಕ್ಟ್ ಇಲ್ಲ. ಏನಕ್ಕಂತ ಹೇಳಿದ್ರೆ, ನಾವು ತುಂಬ ತೋಟಗಳನ್ನ ವಿಸಿಟ್ ಮಾಡ್ತಾ ಇದ್ದೀವಿ, ಎಲ್ಲ ಸರ್ವೆ ಮಾಡ್ತಾ ಇದ್ದೀವಿ, ಕಪ್ಪು ತಲೆ ಕಂಬಳಿ ಉಳಿದು ಏನಿದೆ ಇದರ ಬಾಧೆ ಅಂತ ಏನಿಲ್ಲ. ಆದರೆ ಒಂದು ಬಾಧೆ ಇತ್ತೀಚೆಗೆ ಜಾಸ್ತಿಯಾಗಿ ಕಾಣಿಸ್ತಿರೋದು ಅಂತ ಹೇಳಿದ್ರೆ, ರೂಗೋಸ್ ಸ್ಪೈರ್ಲಿಂಗ್ ವೈಟ್ ಫ್ಲೈ ಅಂತ ಹೇಳ್ತೀವಿ, ಈ ನೊಣಗಳು, ಬಿಳಿ ನೊಣಗಳಿರ್ತವೆ, ಎಲೆ ಹಿಂದ್ಗಡೆ ಒಂದು ಸಣ್ಣದಾಗಿ ಒಂದು ವೃತ್ತಾಕಾರವಾಗಿ ಒಂದು ವೈಟ್ ಆಗಿರೋ ಒಂದು ಬಲೆ ಥರ ಮಾಡ್ಕೊಂಡಿರ್ತವೆ. ಅವು ಏನು ಮಾಡ್ತವೆ ಅಂತ ಹೇಳಿದ್ರೆ, ಅದರ ಬಾಡಿಯಿಂದ ಅದರ ದೇಹದಿಂದ ಒಂದು ಅಂಟಾದ ಒಂದು ಸಿಹಿಯಾಗಿರುವ ದ್ರವನ ಇದು ಮಾಡ್ತದೆ. ಆ ದ್ರವನ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ಇರುವೆಗಳು ಬರ್ತವೆ. ಆ ಇರುವೆಗಳು ಗಿಡ ಎಲ್ಲ ಓಡಾಡಿದಾಗ ಆ ದ್ರವನ ಎಲ್ಲ ಕಡೆಗೂ ಹರಡುತ್ತವೆ. ಅದರಿಂದ ಕಾಡಿಗೆ ರೋಗ ಅಂತ ಹೇಳ್ತೀವಿ, ಕಪ್ಪಾಗಿರೋವಂಥದ್ದು ಮಸಿ ರೋಗ ಅಂತ ಹೇಳ್ತೀವಿ. ಇದು ಎಲೆಗಳಿಗೆಲ್ಲ ಹಂಟ್ಕೊಂಡು ಎಲ್ಲ ಎಲೆಗಳು ಕಪ್ಪು ಕಪ್ಪಾಗಿ ಕಾಣಿಸ್ತಾ ಇದ್ದಾವೆ. ಸಾಮಾನ್ಯವಾಗಿ ಈಗ ನೋಡ್ತಾ ಇರೋಂಗೆ, ನಮಗೆ ಒಂದು 50-65% ಏರಿಯಾದಲ್ಲಿ ಆಲ್ರೆಡಿ ಈ ರೂಗೋಸ್ ವೈಟ್ ಫ್ಲೈ ಅನ್ನೋದು ಕಾಣಿಸ್ತಾ ಇದೆ. ಆದರೆ ಇದು ಎತ್ತರ ತಳಿಗಳಲ್ಲಿ ಇಳುವರಿನ ಅಷ್ಟು ಕಡಿಮೆ ಮಾಡೋದು ನಮಗೇನು ಗಮನಕ್ಕೆ ಬರ್ತಾ ಇಲ್ಲ. ಆದರೆ ಗಿಡ್ಡ ತಳಿಗಳಲ್ಲಿ ಇದು ಬಹಳ, ಈ ತಮಿಳ್ನಾಡಲ್ಲಾಗಲಿ ಈ ಥರ ಕೇರಳಗಳಲ್ಲಿ ಎಲ್ಲಿ ತುಂಬ ಗಿಡ್ಡ ತಳಿಗಳು ಪ್ರಚಲಿತವಾಗಿದ್ದಾವೆ ಅಂತಲ್ಲಿ ಕಂಪ್ಲೇಂಟ್ಗಳು ರೂಗೋಸ್ ವೈಟ್ ಫ್ಲೈಯಿಂದ ಇದ್ದಾವೆ ಅಂತ ಹೇಳಿ ಬಂದಿದೆ. ಆದರೆ ಕರ್ನಾಟಕದಿಂದ ಯಾವುದು ನಾನು ರಿಪೋರ್ಟನ್ನು ಇದುವರೆಗೆ ನೋಡಿಲ್ಲ. ವೈಟ್ ಫ್ಲೈಯಿಂದನೇ ಈಲ್ಡ್ ಕಡಿಮೆ ಆಗಿದೆ, ಇಳುವರಿ ಕಡಿಮೆ ಆಗಿದೆ ಅಂತ ಹೇಳಿಬಿಟ್ಟು. ಆದರೂ ಕೂಡ ಈ ಹಂತದಲ್ಲೇ ನಾವು ಬರ್ತಾ ಇರೋದ್ರಿಂದ ಈಗ ಮುಂದಿನ ದಿನಗಳಲ್ಲಿ ನಾವು ಇದರ ಮೇಲೆ ಯಾವ ತರಹ ತೋಟಿ ಮಾಡಬೇಕು, ಏನನ್ನು ಬಳಸಿ ಇದು ಮಾಡಬೇಕು ಅನ್ನೋದ್ರ ಬಗ್ಗೆ ಆಲ್ರೆಡಿ ನಾವು ರೆಡಿ ಮಾಡ್ಕೊಳ್ಳೋದು ಬಹಳಷ್ಟು ಒಳ್ಳೆಯದು. ಈ ಜೂನ್ ಜುಲೈ ಕಡೆ ನಾವು ನೋಡ್ಕೊಂಬಂದರೆ ತೋಟಗಾರಿಕೆ ಇಲಾಖೆ ಆಗ್ಬೋದು, ಆಮೇಲೆ ನಮ್ಮ ತೆಂಗು ಅಭಿವೃದ್ಧಿ ಯೋಜನೆ ಇದಿದೆ ಅದಾಗ್ಬೋದು, ಅಥವಾ ನಮ್ಮ ಬಾಗಲಕೋಟೆಯ ಸಂಶೋಧನಾ ವಿಂಗ್ ಆಗ್ಬೋದು, ಇವರೆಲ್ಲರೂ ಈಗಲೇ ನಾವು ಸರ್ವೆ ಮಾಡ್ತಾ ಇದ್ದೀವಿ. ಏನಂತ ಹೇಳಿದ್ರೆ ಎಷ್ಟು ಡಿಸೀಸ್ ಇದೆ ಅಥವಾ ಎಷ್ಟು ಪೆಸ್ಟ್ ಇನ್ಸಿಡೆನ್ಸ್ ಇದೆ ಅಂತ ಮಾಡ್ತಾ ಇದ್ದೀವಿ. ಅದರ ಮುಖಾಂತರ ನಾವು ಹೇಳೋದಾದರೆ ರೋಗ ಮತ್ತು ಕೀಟಗಳ ಬಾಧೆ ಆಲ್ಮೋಸ್ಟ್ ಈ ಮಳೆಗಾಲ ಸ್ಟಾರ್ಟ್ ಆದಾಗಿಂದ ಕಡಿಮೆ ಆಗೋಗಿದ್ದಾವೆ. ಈಗ ನಮಗೆ ನಮ್ಮ ಭಾಗದಲ್ಲಿ ಈ ತೆಂಗು ಬೆಳೆಯುವಂಥ ಭಾಗದಲ್ಲಿ ಮುಂಗಾರು ಏನಿದೆ ಸ್ವಲ್ಪ ಕುಂಠಿತವಾಗಿರ್ತದೆ. ಹಿಂಗಾರಿನಲ್ಲಿ ಅಕ್ಟೋಬರ್ ನವೆಂಬರ್ ಈ ಟೈಮಲ್ಲಿ ಸ್ವಲ್ಪ ಮಳೆ ಚೆನ್ನಾಗಿ ಬರುತ್ತೆ ಅಂತ ನಾವು ಆದರೂ ಭಾವಿಸ್ಬೋದು. ಈ ಅಕ್ಟೋಬರ್ ನವೆಂಬರ್ ತನಕನೂ ನಾನು ಅಂದ್ಕೊಂಡಂಗೆ ನನ್ನ ಅನುಭವದ ಪ್ರಕಾರ ಈ ಕೀಟ ಮತ್ತು ರೋಗಗಳು ಅಷ್ಟು ರೈತರನ್ನ ಕಾಡೋದಿಲ್ಲ ಅಂತ ಅಂದ್ಕೊಂಡೀನಿ. ನಮ್ಮ ಭಾಗದಲ್ಲಿ ಈ ವರ್ಷದಲ್ಲಿ ಮಳೆ ಕಡಿಮೆ ಇರಬಹುದು, ಆದರೂ ಕೂಡ ಮಳೆ ಡಿಸ್ಟ್ರಿಬ್ಯೂಷನ್ ಅಂತ ಏನು ಹೇಳ್ತೀವಿ, ಎರಡು ದಿನ ಮೂರು ದಿನ ಅಥವಾ ಐದು ದಿನಕ್ಕೊಂದು ಸರಿ ಮಳೆ ಬರೋದು, ಕಡಿಮೆ ಪ್ರಮಾಣದಲ್ಲಿ ಆಗಲಿ 2 mm, 5 mm, 12 mm ಈ ಥರನೇ ಬಂದರೂ ತೊಂದರೆ ಇಲ್ಲ. ಈ ಡಿಸ್ಟ್ರಿಬ್ಯೂಷನ್ ಚೆನ್ನಾಗಿದ್ದಷ್ಟು ಏನಾಗುತ್ತೆ ಅಂತ ಹೇಳಿದ್ರೆ ಈ ಹುಳಗಳು ಇವು ರೋಗಗಳು ಅಷ್ಟಾಗಿ ಕಾಣೋದಿಲ್ಲ, ಅದು ನಡೀತಾ ಇದೆ. ಅಂದರೆ ಡಿಸ್ಟ್ರಿಬ್ಯೂಷನ್ ಚೆನ್ನಾಗಿದೆ. ಹಾಗಾಗಿ ನಾವು ಅಕ್ಟೋಬರ್ ನವೆಂಬರ್ ತನಕನೂ ಪರಾಗಸ್ಪರ್ಶ ಕ್ರಿಯೆ ಏನು ತೊಂದರೆ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೀವಿ. ನಾವು ಹೋದಾಗ ನೋಡ್ತಾ ಇದ್ದೀವಿ ಚೆನ್ನಾಗಿ ಹೊಂಬಾಳೆಗಳು ಕಡಿತಾ ಇದ್ದಾವೆ, ಕಾಯಿಗಳು ಕಚ್ತಾ ಇದ್ದಾವೆ, ಇಳುವರಿ ಕೂಡ ಈ ಇದರಲ್ಲಿ ಚೆನ್ನಾಗಿರ್ತದೆ. ನೆಕ್ಸ್ಟು ಜಾನ್ವರಿ ಫೆಬ್ರವರಿ ಮಾರ್ಚ್ ಈ ಟೈಮಲ್ಲಿ ಏನಾದರೂ ಉಷ್ಣಾಂಶ ಜಾಸ್ತಿ ಆದರೆ ಹಿಂದಿನ ಥರ ಏನಾದರೂ 39 ಮೇಲೆ ಕ್ರಾಸ್ ಆದರೆ ಆವಾಗ ಮತ್ತೆ ನಮಗೆ ಇಳುವರಿ ಸಮಸ್ಯೆ ಕಾಣಿಸ್ತದೆ. ಹಂಗೇನಾದ್ರು ಆಗಲಿಲ್ಲ ಅಂತ ಹೇಳಿದ್ರೆ ಟೆಂಪ್ರೇಚರನ್ನು ಕಂಟ್ರೋಲ್ ಇತ್ತು ಅಂತ ಹೇಳಿದ್ರೆ ಮುಂದೆ ಇಳುವರಿ ಏನು ತೊಂದರೆ ಆಗೋದಿಲ್ಲ ಅಂತ ನಾನಾದರೂ ಭಾವಿಸ್ತಾ ಇದ್ದೀನಿ. ಈ ತೆಂಗಿನಲ್ಲಿ ಇಳುವರಿ ಕಡಿಮೆ ಆಗಲಿಕ್ಕೆ ನಮ್ಮ ನಿರ್ವಹಣಾ ಕ್ರಮಗಳಲ್ಲಿ ಏನಾದರೂ ಬದಲಾವಣೆಗಳನ್ನು ಮಾಡಿಕೊಳ್ಬೇಕು. ಹೌದು, ಬಹಳ ಮುಖ್ಯವಾಗಿ ನಾವು ನಿರ್ವಹಣೆ ಕ್ರಮದಲ್ಲಿ ಆಗಲೇ ಹೇಳಿದೆ, ಒಂದು ನಿರ್ವಹಣಾ ಕ್ರಮವಾಗಿ ನಾವು ತೋಟದಲ್ಲಿ ಮೈಕ್ರೋ ಕ್ಲೈಮೇಟನ್ನು ಚೇಂಜ್ ಮಾಡಬೇಕು ಅಂತ ಹೇಳ್ಬಿಟ್ಟು, ಅಥವಾ ನಮ್ಮ ಆರ್ದ್ರತೆಯನ್ನು ಜಾಸ್ತಿ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು, ಅದು ಒಂದು ನಮ್ಮ ಇಳುವರಿಗೆ ಒಂದು ಪ್ರೋತ್ಸಾಹ ಮಾಡುವಂಥ ಒಂದು ಕ್ರಮ ಆಗಿರ್ಬೋದು. ಅದ್ರ ಜೊತೆಗೆ ನಾವು ಈ ಪೋಷಕಾಂಶಗಳ ನಿರ್ವಹಣೆ ಬಹಳ ಮುಖ್ಯ. ಏನಕ್ಕೆ ಅಂತ ಹೇಳಿದ್ರೆ ಈಗ ನೋಡ್ಬೋದು ಸಾರಜನಕ ರಂಜಕ ಪೊಟ್ಯಾಷನ್ನ ಕೊಡಿ ಅಂತ ಹೇಳ್ತೀವಿ, ಸಾಕಷ್ಟು ಜನ ಕೊಡೋದಿಲ್ಲ. ಇದ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಒಂದು ವರ್ಷಕ್ಕೆ ಒಂದು ತೆಂಗಿನ ಗಿಡಕ್ಕೆ ಸುಮಾರು 500 gram ಸಾರಜನಕ, ಆಮೇಲೆ ಒಂದು 300 gram ರಂಜಕ, ಮತ್ತೆ ಒಂದು 1 kg 600 gram ಪೊಟ್ಯಾಷನ್ನ ನಾವು ಕೊಡಬೇಕಾಗತ್ತೆ. ಈ 1 kg 600 gram ಪೊಟ್ಯಾಷನ್ನ ನಾವು ಈ ಸಾರಜನಕ ರಂಜಕ ಬೈ ಚಾನ್ಸ್ ನಮಗೇನಾದರೂ ಸಿಗಲಿಲ್ಲ ಅಥವಾ ಇನ್ನೇನಾದ್ರು ಪ್ರಾಬ್ಲಮ್ ಆದ್ರೂ ಸ್ವಲ್ಪ ಡಿಲೇ ಆದ್ರೂ ತೊಂದರೆ ಇಲ್ಲ, ಈ ಪೊಟ್ಯಾಷನ್ನ ಮಾತ್ರ ದಯವಿಟ್ಟು ರೈತರಲ್ಲಿ ನಾನು ವಿನಂತಿಸ್ಕೊಳ್ಳೋದೇನು ಅಂತ ಹೇಳಿದ್ರೆ ಕೊಡಲೇಬೇಕು. ಏನಕ್ಕೆ ಅಂತ ಹೇಳಿದ್ರೆ ಪೊಟ್ಯಾಷ್ ನೀವು ಕೊಡೋದ್ರಿಂದ ಈಗ ನಾನು ಹಿಂದೆ ಹೇಳಿದೆ ರೂಗೋಸ್ ವೈಟ್ ಫ್ಲೈ ಅಂತ ಇರ್ಬೋದು ಅಥವಾ ಕಪ್ಪು ತಲೆ ಕಂಬಳಿಗಳು ಇರ್ಬೋದು, ಇವೆರಡನ್ನು ನಾವು ಔಷಧಿಯಿಂದ ಕಂಟ್ರೋಲ್ ಮಾಡಿದ್ರೂ ಕೂಡ ಒಂದು ಪಿರಿಯಡ್ಗಷ್ಟೇ, ಏನೋ 2 ತಿಂಗಳು 3 ತಿಂಗಳು ನೀವು ಔಷಧಿ ಹೊಡೆದಾಗ ಕಂಟ್ರೋಲ್ ಆಗುತ್ತೆ, ಮತ್ತೆ 4 ತಿಂಗಳು ಆದಮೇಲೆ ಮತ್ತೆ ಬೇಸಿಗೆ ಜಾಸ್ತಿ ಆಗ್ತಾ ಇತ್ತು ನನಗೆ ಮತ್ತೆ ಜಾಸ್ತಿ ಮಲ್ಟಿಪ್ಲೈ ಆಗ್ತದೆ. ಆದರೆ ನಾವು ಪೊಟ್ಯಾಷ್ ಕೊಡೋದ್ರಿಂದ ಪೊಟ್ಯಾಷ್ ನಿಮಿಷ ಎಲೆಯಲ್ಲಿ ಕೆಳಗಿನ ಎಲೆಗಳಲ್ಲಿ ಜಾಸ್ತಿ ಉಳ್ಕೊಂತು ಅಂತ ಹೇಳಿದ್ರೆ ಅದು ಕಹಿ ಆಗುತ್ತೆ, ಹುಳಗಳಿಗೆ ಅಥವಾ ಈ ರೋಗಕ್ಕೆ ಅದು ಹಿಡಿಸೋದಿಲ್ಲ. ಅದಕ್ಕಾಗಿ ನಾವು ಪೊಟ್ಯಾಷಿಯಂ ಅಂಶನ ನಾವು ಕೊಡದೇನೆ ನಾವು ಬೇರೆ ಏನೇನೋ ಕ್ರಮಗಳನ್ನ ಸರ್ಕಾರದಿಂದ ಸಾಕಷ್ಟು ಔಷಧಿಗಳನ್ನ ಕೊಡ್ತಾರೆ, ಕಾಂಟಾಫ್ ಅಂತ ಇದನ್ನು ಕೊಡ್ತಾ ಇದ್ದಾರೆ ಅಥವಾ ಬೇವಿನ ಎಣ್ಣೆನ ಸ್ಪ್ರೇ ಮಾಡಿ ಅಂತ ಕೊಡ್ತಾರೆ, ಇವೆಲ್ಲ ಯಾವ ಕೆಲಸ ಮಾಡ್ತವೆ ಅಂತ ಹೇಳಿದ್ರೆ ಗಿಡದಲ್ಲಿರುವ ಒಂದು ಪೊಟ್ಯಾಷಿಯಂ ಅಂಶ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಆವಾಗ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತದೆ. ಹಂಗಾಗಿ ದಯವಿಟ್ಟು ರೈತರ ಹತ್ರ ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ ಬರೀ ಔಷಧಿಗೆ ಖರ್ಚು ಮಾಡೋದ್ರಿಂದ ಯಾವುದೇ ಥರದ ಲಾಭ ಇಲ್ಲ. ಅಟ್ಲೀಸ್ಟು ನಮಗೆ ಏನು ಶಿಫಾರಸು ಮಾಡಿರುವಂಥ ಒಂದು ಪೊಟ್ಯಾಷಿಯಂ ಅಂಶನಾದ್ರೂ, ಬೇರೆ ಅಂಶಗಳ ಚಾನ್ಸ್ ನಿಮ್ಗೆ ಕೊಡೋಕ್ಕಾಗಲಿಲ್ಲ ಅಂತ ಹೇಳಿದ್ರು ಕೂಡ ಎಲ್ಲವನ್ನು ಕೊಡಿ, ಅದ್ರ ಜೊತೆಗೆ ಪೊಟ್ಯಾಷಿಯಂನ ಮರೀದೇನೆ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ. ಇಷ್ಟರಿಂದ ನಾವು ಹೆಚ್ಚು ಕಡಿಮೆ ರೋಗ ಕೀಟನ ಹತೋಟಿಗೆ ತರ್ಬೋದು. ಆಮೇಲೆ ಮೈಕ್ರೋ ಕ್ಲೈಮೇಟ್ ಬಗ್ಗೆ ಹೇಳಿದೆ ಒಂದಿಷ್ಟು ಆರ್ದ್ರತೆಯನ್ನು ಕಾಪಾಡುವಂತಹ ಒಂದು ಕ್ರಮಗಳನ್ನ. ಅದು ಬೇರೆ ಬೇರೆ ತರದ ಕ್ರಮಗಳು ಇರಬಹುದು, ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ತಿಳ್ಕೊಂಡು ನಾವು ಮಾಡಿದ್ರೆ ಇಳುವರಿ ನಾವು ಸರಿದೂಗಿಸಬಹುದು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಇತ್ತೀಚೆಗೆ ಈ ಎಳ್ನೀರನ್ನ ಕೊಡುವಂತಹ ಒಂದು ಪ್ರವೃತ್ತಿ ಜಾಸ್ತಿ ಆಗಿದೆ. ಈ ಹೆಚ್ಚಾಗಿ ಎಳ್ನೀರ್ ಕೊಡ್ತಾ ಇರೋದ್ರಿಂದನೇ ತೆಂಗಿನಕಾಯಿಗಳು ಹೆಚ್ಚು ಬರ್ತಾ ಇಲ್ಲ, ಮತ್ತೆ ಕಾಯಿಗೆ ಹೆಚ್ಚು ಬೆಲೆ ಬಂದಿದೆ ಅನ್ನುವಂಥ ಅಭಿಪ್ರಾಯಗಳಿದ್ದಾವೆ. ಎಳ್ನೀರನ್ನ ಕೊಡೋ ಅಂಥದ್ದು ತೋಟಗಳಲ್ಲಿ ಎಷ್ಟು ಸೂಕ್ತ ಅಂತೀರಿ? ನೋಡಿ, ನನಗೆ ನೀವೇನು ಕೇಳಿದ್ರೆ ದಯವಿಟ್ಟು ಎಲ್ಲರೂ ಎಳ್ನೀರು ಕುಡಿ ಅಂತ ಹೇಳ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ, ಒಂದು ಕಾಯಿನ ನೀವು ಕೊಬ್ಬರಿ ಮಾಡ್ತೀರ, ಒಂದು ಗಿಡದಲ್ಲಿ ಬಿಟ್ಟಿರುವಂಥ ಒಂದು ಕಾಯಿನ ಕೊಬ್ಬರಿ ಮಾಡ್ತೀರ ಅಂತ ಹೇಳಿದ್ರೆ, ಕನಿಷ್ಠ ನೀವು ಗಿಡದಲ್ಲಿ 8-11 ತಿಂಗಳ ತನಕ ಇಟ್ಟು ಅಲ್ಲಿ ನೀರಿನಂಶ ಕಡಿಮೆ ಆದಮೇಲೆ ಆಮೇಲೆ ನೀವು ಅದನ್ನು ತೆಗೆದಿಟ್ಟರೆ ನಿಮಗೆ ಕೊಬ್ಬರಿಗೆ ಒಳ್ಳೆ ಉತ್ಕೃಷ್ಟವಾದಂಥ ಒಂದು ಕೊಬ್ಬರಿ ಬರ್ತದೆ. ಅದೇ ನೀವು ಎಳ್ನೀರು ಕೊಡ್ತೀರಿ ಅಂತ ಹೇಳಿದ್ರೆ 6 ತಿಂಗಳ ಮೇಲೆ ಅದನ್ನು ಕೊಡೋಕ್ಕೆ ಹೋದರೆ ಕಾಯಿ ಗಟ್ಟಿ ಆಗ್ತಾ ಹೋಗ್ತದೆ, ರುಚಿ ಇರೋದಿಲ್ಲ, ನೀರಿನ ಕ್ವಾಲಿಟಿ ಚೆನ್ನಾಗಿರಲ್ಲ. ಅಂದರೆ ನೀವು ಒಂದು ಕೊಬ್ಬರಿನ ಹೆಚ್ಚು ಕಡಿಮೆ 1 ವರ್ಷದ ತನಕ ನೀವು ಕೊಬ್ಬರಿ ಮಾಡಬೇಕು ಅಂತ ಹೇಳಿದ್ರೆ ಆ ಗಿಡದಲ್ಲಿ 1 ವರ್ಷದ ತನಕ ನೀವು ಒಂದು ಕಾಯಿನ ಮೇಂಟೈನ್ ಮಾಡಬೇಕಾಗ್ತದೆ. ಅದೇ ನೀವು ಎಳ್ನೀರಿಗಾಗಿ ಕೊಡ್ತೀವಿ ಅಂತ ಹೇಳಿದ್ರೆ 4-5 ತಿಂಗಳಿಂದ 6 ತಿಂಗಳಿಗೆ ನೀವು ಮುಗಿದೋಗಿರ್ತದೆ, ನೀವು ಕಾಯಿನ ಕಿತ್ಬಿಟ್ಟಿರ್ತೀರ. ಈ ಥರ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಪೋಷಕಾಂಶಗಳು ಏನಿರ್ತದೆ ಅದು ಬಳಕೆ ನೆಕ್ಸ್ಟ್ ಏನು ಒಂದು ಹೂವಿನ ಗುಚ್ಚ ಹೊರಗೆ ಬರ್ತದೆ, ಇನ್ಫಾರ್ಸೆನ್ಸ್ ಅಂತ ಏನು ಹೇಳ್ತೀವಿ, ಮೋತೆ ಬೆಳವಣಿಗೆಗೆ ಅದು ಸಹಕಾರಿಯಾಗಿರ್ತದೆ. ಹಂಗಾಗಿ ನೀವು ಎಷ್ಟು ಬೇಗ ನೀವು ಅದನ್ನು ಒಂದು ಕಾಯಿನ ನೀವು ಹಾರ್ವೆಸ್ಟ್ ಮಾಡ್ತೀರೋ ಅಷ್ಟು ಗಿಡಗಳಿಗೆ ನೀವು ಅಷ್ಟು ಪ್ರಮಾಣದ ಒಂದು ಪೋಷಕಾಂಶನ ಮುಂದಿನ ಬೆಳವಣಿಗೆಗೆ ನೀವು ಕೊಡಂಗೆ ಆಗ್ತಾ ಇರ್ತದೆ. ಹಂಗಾಗಿ ಕಾಯಿ ಕೊಡೋದ್ರಿಂದ ಬಹಳ, ನಮ್ಮ ಕರ್ನಾಟಕದಲ್ಲಿ ಎಳ್ನೀರಿಗಾಗಿ ಕಾಯಿ ಕೀಳೋ ಅಂತ ಏನು ಒಂದು ಪದ್ಧತಿ ಇದೆ ಅದಿನ್ನೂ ಅಷ್ಟು ಇದಾಗಿಲ್ಲ. ಆದರೆ ತಮಿಳ್ನಾಡಲ್ಲಿ ಎಲ್ಲ ನಾವು ಗಮನಿಸ್ತಾ ಬಂದ್ರೆ, ಪಕ್ಕದಲ್ಲಿರುವಂತಹ ರಾಜ್ಯನಿಂದ ಅಲ್ಲಿ ನೋಡಿದ್ರೆ ನೀವು ಪ್ರತಿ ತಿಂಗಳು, ಯೂಶಲಿ ಅವರು ಗಿಡ ತಳಿಗಳನ್ನ ಬಳಸ್ತಾರೆ, ಪ್ರತಿ ತಿಂಗಳು ಕಾಯಿ ಕೀಳ್ತಾರೆ. ಅವ್ರಿಗೆ ಸಂಬಳ ಇದ್ದಂಗೆ, ಪ್ರತಿ ತಿಂಗಳು ಒಂದು ಇಷ್ಟು ದುಡ್ಡು, ಇಷ್ಟು ಮರ ಇದ್ರೆ ನಿನ್ಗೆ ಇಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ನೀವೇನಾದ್ರು ಕೊಬ್ಬರಿ ಮಾಡಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಕೊಬ್ಬರಿ ಮಾಡಲ್ಲ. ಅವ್ರ ಕೈ ಮುಗಿದ್ರು ಅಷ್ಟೇ, ಕಾಲಿಗೆ ಬಿದ್ರು ಅಷ್ಟೇ, ಬೇಡಪ್ಪ ನಿಂಗೆ ಅಷ್ಟು ತನಕ 6-7 ತಿಂಗಳು ಕಿತ್ಬಿಟ್ಟು ಮತ್ತಿನ 6 ತಿಂಗಳು ಇಟ್ಟುಕೊಂಡು ಅದ್ರಲ್ಲಿ ಬರೋ ದುಡ್ಡು ಇದ್ರಲ್ಲಿ ನಾವು ಇನ್ನೂ ಡಬಲ್ ಮಾಡ್ಬಿಟ್ಟಿರ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಭಾಗದಲ್ಲಿ ಒಂದು ಕಾಯಿ ಕೀಳುವಂತಹ ಏನಿದೆ ಅದಿನ್ನು ನಮಗೆ ಅಭ್ಯಾಸ ನಾವು ಮಾಡ್ಕೊಂಡಿಲ್ಲ, ಅದ್ರ ಬಗ್ಗೆ ನಾವು ಜಾಸ್ತಿ ಗಮನ ಹರಿಸಿಲ್ಲ. ದಯವಿಟ್ಟು ಯಾರಾದರೂ ಎಳ್ನೀರು ಕೊಡಬೇಕು ಅಂತ ಹೇಳ್ಬಿಟ್ಟು ಇದ್ರೆ ಯಾವುದೇ ಥರದ ಹಿಂಜರಿಕೆ ಮಾಡಬೇಡಿ, ಎಳ್ನೀರನ್ನ ಕೊಡೋ ಅಂಥದನ್ನ ಪ್ರೋತ್ಸಾಹ ಮಾಡಿ. ಮುಂದಿನ ದಿನಗಳಲ್ಲಿ ಎಳ್ನೀರಿಗೆ ಇನ್ನೂ ಬೇಡಿಕೆ ಬರ್ತದೆ ಅಂತ ಹೇಳ್ಬಿಟ್ಟು ನಾನಾದರೂ ಭಾವಿಸ್ತೇನೆ. ಈಗ ತೆಂಗಿನಕಾಯಿಗೆ ಇಷ್ಟೊಂದು ಬೆಲೆ ಬಂತಲ್ಲ ಸರ್, ತುಂಬಾ ಬೆಲೆ ಇದೆ, ನಾವು 100 ರೂಪಾಯಿವರೆಗೂ ಕೂಡ ಕೊಟ್ಟು ಅದನ್ನ ಕೊಂಡ್ಕೊಂಡ್ವಿ, ಯಾಕೆ ಇಷ್ಟೊಂದು ಬೆಲೆ ಹೆಚ್ಚಳ ಆಗಿದ್ದಕ್ಕೆ ನಮ್ಮ ಸ್ಥಳೀಯವಾದಂತಹ ವಿದ್ಯಮಾನವೇ ಕಾರಣವೋ ಅಥವಾ ಜಾಗತಿಕವಾಗಿ ಏನಾದರೂ ವಿದ್ಯಮಾನಗಳು ನಡೀತಾ ಇದ್ದಾವೆ? ಇಲ್ಲ, ಜಾಗತಿಕವಾಗಿ ಅಂತಾನೆ ಹೇಳ್ಬೋದು. ನಾವೀಗಾಗಲೇ ನೋಡಿದ್ವಿ ಯಾವ್ಯಾವ ದೇಶಗಳಲ್ಲಿ ತೆಂಗನ್ನ ಬೆಳೀತಾ ಇದ್ದಾರೆ, ಯಾವ ಇದರಲ್ಲಿ ಬೆಳೀತಾರೆ, ಇಂಥಲ್ಲಿ ಎಲ್ಲ ಕಡೆನೂ ಕೂಡ ತೆಂಗು ನಮ್ಮ ದೇಶಕ್ಕೆ ಬರೋದಾಗಲಿ ಅಥವಾ ನಾವು ಹೊರಗಡೆ ಕಳಿಸೋದಾಗಲಿ ಇದೆಲ್ಲದೂ ಕೂಡ ತೊಂದರೆಗೊಳಗಾಗಿದೆ. ಏನಕ್ಕೆ ಅಂತ ಹೇಳಿದ್ರೆ ವಾತಾವರಣದ ವೈಪರೀತ್ಯ ನಮ್ಮಲ್ಲಷ್ಟೇ ಅಲ್ಲ ಬೇರೆ ಕಡೆಗಳಲ್ಲೂ ಕೂಡ ಇದೆ. ಆದರೆ ಈ ತೆಂಗಿನ ವಾತಾವರಣದ ವೈಪರೀತ್ಯದ ಜೊತೆಗೆ ನಮ್ಮ ಮಾರುಕಟ್ಟೆಗಳಲ್ಲೂ ಕೂಡ ಸಾಕಷ್ಟು ಒಂದ್ಸರಿ ಸ್ಟಾಕ್ ಮಾಡ್ತಾರೆ, ಒಂದ್ಸರಿ ಮಾರಲ್ಲ, ಒಂಥರ ಇಟ್ಕೊಂಡು ಜಾಸ್ತಿ ಬೆಲೆ ಬರಲಿ ಅಂತ ಕಾಯ್ತಾರೆ, ಇವೆಲ್ಲವೂ ನಡೀತಾ ಇತ್ತು. ನನ್ಗೆ ಗೊತ್ತಿದಂಗೆ ಒಂದೇ ಸರಿಗೆ 32,000 ತನಕ ಹೋಗಿ ಕ್ವಿಂಟಲ್ಗೆ, ಮತ್ತಿವಾಗ ಇದೆ ಈ ತರ ಆಗ್ತಾ ಇದೆ. ಇದು ಮಾರುಕಟ್ಟೆ ಒಂದು ಸ್ವಲ್ಪ ಮಟ್ಟಿಗೆ ಕಾರಣವಾದ್ರೂ ಕೂಡ ನಿಜ ಅಂಶ ಏನು ಅಂತ ಹೇಳಿದ್ರೆ ಇಳುವರಿನೇ ಇಲ್ಲ, ನಮ್ಮ ರೈತರ ಹತ್ರ ಈ ಬೆಳೆನೇ ಇಲ್ಲ. ಅದಕ್ಕೆ ಹೇಳದೆ ಕಾರಣ ಪರಾಗಸ್ಪರ್ಶ ಕುಂಠಿತವಾಗಿರುವಂತ ವ್ಯವಸ್ಥೆಯಿಂದ ಈ ತರ ಇದಾಗ್ತದೆ ಅಂತ ಹೇಳ್ಬಿಟ್ಟು. ಮುಂದಿನ ದಿನಗಳಲ್ಲಿ ನಮ್ಗೇನು ಈ ತರ ವಾತಾವರಣದ ವೈಪರೀತ್ಯ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾವು ಒಂದು ಸ್ಟೇಬಲ್ ಮಾರ್ಕೆಟ್ ಅಂತ ಏನ್ ಹೇಳ್ತೀವಿ, ಇದನ್ನ ನಮ್ಗೆ ಸಿಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಆದರೆ ನಾವು ಮುಂದಿನ ದಿನಗಳಿಗೆ ಯಾವ ಥರ ರೆಡಿ ಆಗಬೇಕು ಅನ್ನೋದನ್ನು ಕೂಡ ಬಹಳ ಇಂಪಾರ್ಟೆಂಟ್. ರೋಗ ಮತ್ತು ಕೀಟಗಳನ್ನ ನಾವು ಹತೋಟಿಲಿ ಇಟ್ಕೊಬೇಕು, ಪೋಷಕಾಂಶಕ ನಿರ್ವಹಣೆಗಳನ್ನ ಸರಿಯಾಗಿ ಇದು ಮಾಡಬೇಕು, ಅದ್ರ ಜೊತೆಗೆ ಒಂದು ವಾತಾವರಣದಲ್ಲಿ ಆರ್ದ್ರತೆಯನ್ನು ಒಂದು ಕಾಪಾಡಿಕೊಳ್ಳುವಂಥ ಪ್ರಯತ್ನಗಳನ್ನ ಮಾಡಬೇಕು. ಇವೆಲ್ಲ ಮಾಡಿದ್ರೆ ನಾವು ಈ ತೆಂಗಿನ ಬೆಲೆ ಏರುಪೇರು ಏನಿರ್ತದೆ ಇದನ್ನು ಸಾಕಷ್ಟು ಮಟ್ಟಿಗೆ ಹತೋಟಿಗೆ ತರಬಹುದು ಅಂತ ನಾನು ಭಾವಿಸ್ತೇನೆ. ಸಾಮಾನ್ಯವಾಗಿ ತೆಂಗಿನ ಬೆಳೆಗಾರರು ಮಾಡುವಂತಹ ಸಾಮಾನ್ಯವಾದ ತಪ್ಪುಗಳೇನು, ಅದನ್ನು ಸರಿಪಡಿಸಿಕೊಳ್ತಕ್ಕಂಥದ್ದು ಹೇಗೆ? ತಪ್ಪುಗಳು ಅಂತ ಹೇಳಿದ್ರೆ ನಾನು ಹೇಳ್ತೀನಿ, ಮೊದಲನೇದಾಗಿ ನಮ್ಮ ನೀರಿನ ನಿರ್ವಹಣೆಯಲ್ಲೇ ಸಾಕಷ್ಟು ತಪ್ಪನ್ನು ಮಾಡ್ತಿದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ ಹಿಂದಿನ ತರ ಏನು ಮಳೆ ಕಾಯೋ ಅಂತ ಒಂದು ಇದಿಲ್ಲ, ನಮ್ಮ ಹತ್ರ ನೀರಿದೆ, ಬೋರ್ವೆಲ್ ಇದೆ, ಕರೆಂಟ್ ಇದೆ ಅಂತ ಹೇಳ್ಬಿಟ್ಟು ತುಂಬಾ ನೀರು ನಿಲ್ಸೋದು, ಫ್ಲಡ್ ಇರಿಗೇಷನ್ ಅಂತ ಹೇಳ್ತೀವಿ, ಅಥವಾ ಕಬ್ಬಿಗೆ ಏನು ಭತ್ತಕ್ಕೆ ನೀರು ನಿಲ್ಲಿಸ್ತೀವಿ ಆ ಥರ ಸುಮಾರು ಜನ ಇದು ಮಾಡ್ತಾ ಇದ್ರೆ ದಯವಿಟ್ಟು ಆ ಥರ ಮಾಡಬೇಡಿ. ತೆಂಗಿನ ಬೇರುಗಳು ಮೇಲ್ಭಾಗದಲ್ಲೇ ಇದ್ದು ಅವು ಉಸಿರಾಡಕ್ಕೆ ಬಾರಿಗೆ ಕಷ್ಟಪಡ್ತಾವೆ. ನೀವೇನಾದ್ರೂ ನೀರು ನಿಲ್ಲಿಸ್ಬಿಟ್ರೆ ಅಥವಾ ಅದರ ಮೇಲೇನಾದರೂ ಮಣ್ಣನ್ನು ಹೇರ್ಬಿಟ್ಟು ಗಟ್ಟಿ ಮಾಡಿಬಿಟ್ರೆ ಹಂಗಾಗಿ ಬೇರೆ ಎಷ್ಟು ಚೆನ್ನಾಗಿ ಉಸಿರಾಡ್ತದೆ ಅಷ್ಟು ನಿಮಗೆ ಇಳುವರಿ ಚೆನ್ನಾಗಿ ಉತ್ತಮವಾಗಿ ಇದಾಗ್ತದೆ ಮತ್ತು ಯಾವುದೇ ರೋಗ ರುಜಿನಗಳು ಬರಲ್ಲ. ಅದನ್ನ ನೋಡ್ಕೊಳ್ಳಿ. ಅದ್ರ ಜೊತೆಗೆ ಒಂದು ಸಮಗ್ರ ಪೋಷಕಾಂಶ ನಿರ್ವಹಣೆ ಅಂತ ಹೇಳಿದೆ. ಇದರಲ್ಲಿ ಕೊಟ್ಟಿಗೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರದ ಏನು ಒಂದು ಮಹತ್ವ ಬಹಳ ಮುಖ್ಯ. ಕೊಟ್ಟಿಗೆ ಗೊಬ್ಬರ ಇಲ್ಲದೇ ನೀವೇನು ತೆಂಗನ್ನ ಬೆಳಿತೀವಿ ಅಂತ ಏನಾದರೂ ಅಂದ್ಕೊಂಡಿದ್ರೆ ದಯವಿಟ್ಟು ಅದನ್ನ ತಲೆಯಿಂದ ತೆಗೆದಾಕ್ಬಿಡಿ. ಯಾವುದೇ ಕಾರಣಕ್ಕೂ ಸಾವಯವ ಗೊಬ್ಬರ ಕೊಟ್ಟಿಗೆ ಗೊಬ್ಬರನ ಕೊಡೋದೇನೆ ನಾವು ತೆಂಗನ್ನ ಬೆಳೆಯೋಕ್ಕಾಗೋದಿಲ್ಲ. ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ರೋಗಗಳು ಇವೆಲ್ಲ ಕಾಣಿಸ್ತಾ ಇದ್ದಾಗ ಸುಮಾರು 2 ಕೆಜಿಯಿಂದ 5 ಕೆಜಿಯಷ್ಟು ಬೇವಿನ ಹಿಂಡಿನ ನಾವು ಮಣ್ಣ ಜೊತೆ ಮಿಕ್ಸ್ ಮಾಡೋದ್ರಿಂದನೂ ಕೂಡ ಸಾಕಷ್ಟು ರೋಗಗಳನ್ನ ಮತ್ತು ಕೀಟಗಳನ್ನ ಇವನ್ನು ಕೂಡ ನಾವು ನಿರ್ವಹಣೆ ಮಾಡ್ಬೋದು. ಅದ್ರ ಜೊತೆಗೆ ನಾನು ಹೇಳಿದೆ ಏನು ರಾಸಾಯನಿಕ ಗೊಬ್ಬರಗಳು, ಸಾರಜನಕ 500 ಗ್ರಾಮ್ ಅಷ್ಟು, ರಂಜಕ 300 ಗ್ರಾಮ್ ಅಷ್ಟು, ಮತ್ತು ಪೊಟ್ಯಾಷ್ನ 1 ಕೆಜಿ 600 ಗ್ರಾಮ್ ಅಷ್ಟು ಕೊಡೋದು. ಇದನ್ನು ಮಾಡಬೇಕು. ಇದ್ರ ಜೊತೆಗೆ ಆದಷ್ಟು ಹಿಂಗಾರಿನಲ್ಲಿ ಮುಂಗಾರಿನಲ್ಲಿ ಮಳೆ ಬಂದಾಗ ನಮ್ಗೆ ಯಾವುದೇ ಆಗಲಿ ಕವರ್ ಕ್ರಾಪ್ಸು, ಆರ್ಸ್ ಗ್ರಾಮ್ ಆಗ್ಬೋದು, ಇನ್ನು ಹುರುಳಿ ಅಂತ ಏನು ಹೇಳ್ತೀವಿ ಅಥವಾ ಚಂಬೆ ಅಂತ ಏನು ಹೇಳ್ತೀವಿ, ಹಲಸಂದೆ ಅಂತ ಏನು ಹೇಳ್ತೀವಿ, ಈ ಥರ ಕವರ್ ಕ್ರಾಪ್ಗಳನ್ನ ಹೊದಿಕೆ ಬೆಳೆಗಳನ್ನ ಬೆಳ್ಕೊಳ್ಳೋದ್ರಿಂದ ಕೂಡ ನಾವು ಸಾಕಷ್ಟು ಇಳುವರಿನ ಇದನ್ನು ಪಡ್ಕೋಬಹುದು. ಈ ತೆಂಗಿನ ಪ್ರಸ್ತುತ ಸಮಸ್ಯೆಗಳು ಮತ್ತು ಅದಕ್ಕೆ ಪರಿಹಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡತಕ್ಕಂಥದ್ದು ಹೇಗೆ? ನನ್ನ ಮೊಬೈಲ್ ಸಂಖ್ಯೆಯನ್ನು ಹೇಳ್ತಾನೆ. ದಯವಿಟ್ಟು ಯಾರು ಆಸಕ್ತ ರೈತರು ಏನಾದ್ರು ಚರ್ಚೆ ಮಾಡಬೇಕು ಅಂತ ಹೇಳಿದ್ರೆ ಈ ನಂಬರ್ಗೆ ಕರೆ ಮಾಡಬೇಕು ಅಂತ ಕೇಳ್ಕೊತೀನಿ. 9480 3 2 6 6 1 3. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9480 3 2 6 6 1 3. ಇದಕ್ಕೆ ಕರೆ ಮಾಡಬೇಕು ಅಂತ. ಒಳ್ಳೆಯದು ಡಾಕ್ಟರ್ ಎಸ್ ಕೆ ಜಗದೀಶ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ತೆಂಗಿನ ಬೆಳೆಯ ಪ್ರಸ್ತುತ ಸಮಸ್ಯೆಗಳು ಮತ್ತು ಅದಕ್ಕೆ ಪರಿಹಾರ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ತೆಂಗಿನ ಬೆಳೆಗಾರರಿಗೆ ಹಾಗೂ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ ಮಧುಸೂದನ್ ಸರ್. ಇದುವರೆಗೆ ತೆಂಗಿನ ಬೆಳೆಯ ಪ್ರಸ್ತುತ ಸಮಸ್ಯೆಗಳು ಮತ್ತು ಪರಿಹಾರ ಈ ಕುರಿತಂತೆ ಅರಸೀಕೆರೆ ತಾಲೂಕು ಬೋರನಕೊಪ್ಪಲಿನಲ್ಲಿರುವ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಎಸ್ ಕೆ ಜಗದೀಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸಾವಯವ ಪದ್ಧತಿಯಲ್ಲಿ ಚಳಿಗಾಲದಲ್ಲಿ ತರಕಾರಿ ಸಾಗುವಳಿ ಈ ಕುರಿತಂತಹ ವಿಚಾರಗಳನ್ನು ನೋಡೋಣ. ಚಳಿಗಾಲದ ತರಕಾರಿಗಳಾದ ಕ್ಯಾರೆಟ್, ಶತಾವರಿ, ಮೊಳಕೆಯೊಡೆದ ಧಾನ್ಯಗಳು, ಪಾಲಕ್ ಇತ್ಯಾದಿಗಳು ಮಣ್ಣಿನ ಒಳಗಡೆ ಬೆಳೆಯುತ್ತದೆ ಅಥವಾ ಇದಕ್ಕೆ ಕಡಿಮೆ ಸೂರ್ಯನ ಬೆಳಕು ಬೇಕಾಗುತ್ತೆ. ಮಾನ್ಸೂನ್ ಅಂತ್ಯದಲ್ಲಿ ಈ ತರಕಾರಿಗಳನ್ನು ಬಿತ್ತನೆಯನ್ನ ಮಾಡಲಾಗುತ್ತೆ ಮತ್ತು ಚಳಿಗಾಲದ ವೇಳೆ ಕೊಯ್ಲನ್ನ ಮಾಡಲಾಗುತ್ತೆ. ಈ ತರಕಾರಿಗಳನ್ನು ಎಲ್ಲರೂ ನಿಮ್ಮ ಮನೆಯ ಕೈತೋಟ ಅಥವಾ ಹಿತ್ತಲಿನಲ್ಲಿ ಬೆಳೆಯಬಹುದು. ಚಳಿಗಾಲದ ತರಕಾರಿಗಳನ್ನು ಸಾವಯವ ಕೃಷಿಯ ಮೂಲಕ ಬೆಳೆಸಬಹುದು. ಸಾವಯವ ಕೃಷಿ ಅಂತಂದ್ರೆ ಯಾವುದೇ ರಾಸಾಯನಿಕ ಅಥವಾ ಕೃತಕ ಗೊಬ್ಬರಗಳನ್ನು ಬಳಸದೆ ಬೇಸಾಯವನ್ನ ಮಾಡುವುದು. ನೈಸರ್ಗಿಕ ಮತ್ತು ಪರಿಸರ ಸ್ನೇಹಿ ಕೃಷಿ ವಿಧಾನಗಳಾದ ಸರದಿ ಬೆಳೆ, ನೈಸರ್ಗಿಕ ಗೊಬ್ಬರ ಬಳಕೆ ಮತ್ತು ಯಾವುದೇ ಕೃತಕ ಬೆಳವಣಿಗೆಯ ಕಾಯಿಲೆಗಳನ್ನು ತಪ್ಪಿಸುವುದು. ಪರಿಸರ ಮತ್ತು ಆರೋಗ್ಯದ ಬಗ್ಗೆ ಇಂದಿನ ದಿನಗಳಲ್ಲಿ ಕಾಳಜಿ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಸಾವಯವ ಕೃಷಿಗೆ ಬೇಡಿಕೆ ಹೆಚ್ಚಾಗುತ್ತಿದೆ. ಆರೋಗ್ಯಕರವಾಗಿರಲು ಜನರು ಸಾವಯವ ಆಹಾರಗಳನ್ನೇ ಆಯ್ಕೆಯನ್ನ ಮಾಡುತ್ತಿದ್ದಾರೆ. ಸಾವಯವ ಕೃಷಿಯ ಮೂಲಕ ಚಳಿಗಾಲದಲ್ಲಿ ತರಕಾರಿಗಳನ್ನು ಬೆಳೆಯಬಹುದು. ಸಾವಯವ ಕೃಷಿ ತುಂಬಾ ಸುಲಭ ಮತ್ತು ಇದನ್ನು ಸ್ವಲ್ಪ ಹಾಗೂ ದೊಡ್ಡ ಜಾಗದಲ್ಲಿ ಮಾಡಬಹುದು. ಸಾವಯವ ಕೃಷಿ ಮೂಲಕ ಚಳಿಗಾಲದಲ್ಲಿ ಬೆಳೆಯಬಹುದಾದ ತರಕಾರಿ ಬೆಳೆಗಳತ್ತ ನೋಡುವುದಾದರೆ ಸೂಕ್ತ ಮತ್ತು ಆಯ್ಕೆಯ ಬೆಳೆಯನ್ನ ಬಳಸಬೇಕು.